ಹಾಗೂ ಎಸ್ಎಂವಿಟಿ ಬೆಂಗಳೂರು ತಿರುವನಂತಪುರಂ ನಾರ್ತ್, ಎಸ್ಎಂವಿಟಿ ಬೆಂಗಳೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ಕೆಆರ್ಪುರಂ, ಬಂಗಾರಪೇಟೆ, ಸೇಲಂ ಮತ್ತಿತರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ ಎಂದು ನೈರುತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ನಿಧನ, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ. ಮುಖ್ಯಮಂತ್ರಿ ಧಾರವಾಡದಲ್ಲಿ 36 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹೊಸ ಎಕ್ಸಲೆನ್ಸ್ ಕೇಂದ್ರ ಸ್ಥಾಪನೆ. ತುಂಗಭದ್ರಾ ಜಲಾಶಯದ ಗೇಟ್ ಬದಲಾವಣೆ ಆಗುವವರೆಗೂ ನೀರು ಬಿಡದಿರಲು ಸರ್ಕಾರದ ನಿರ್ಧಾರ. ಇಂದು ಮಕ್ಕಳ ದಿನಾಚರಣೆ, ಹಲವೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಕಲಬುರಗಿ, ಸಮಯ 6:50. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ. ಮಣ್ಣಿನ ಮಗ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಗುಡಿಗಿ ಗ್ರಾಮದ ರೈತರಾದ ಬಲವಂತಪ್ಪ ದಶವಂತ್ ಅವರೊಡನೆ ಸಂದರ್ಶನ. ಕೊನೆಯಲ್ಲಿ ಅರವಿಂದ್ ಎಸ್ ಮಠ್ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. On the occasion of World Diabetes Awareness Month, today we have Dr. Sayyed Ali Ali Sabannawar, physician and diabetologist, Diabetes Hospital, Rangdurga. I am speaking on occasion of World Diabetes Day. Here is a fact that should wake up. People with diabetes are double risk of the risk of heart disease. And that's not all. Diabetes also raises the risk of kidney failure and stroke. In India, diabetes is striking young people and heart attacks are happening in the early 30s. If you feel tired, thirsty or notice sudden weight changes, don't ignore it. Early screening and lifestyle changes can save your life. Don't fall prey to information available online which can be misleading. Young India, stay alert. Diabetes and heart disease, don't wait for age. Visit your doctor today. Issued in public interest by Cipla Limited. CP Grams, centralized public grievance redressal and monitoring system. Ye hai har bhartiya nagrik ki shikayat par त्वरित कार्यवाही की गारंटी का पोर्टल. सीपी ग्राम्स एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है. सीपी ग्राम्स, संवेदनशील, असरदार, जवाबदेह. आज ही लॉगिन करें सीपी ग्राम्स. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಮುಕ್ತ ರಾಶನ್ ಸುನಿಶ್ಚಿತ ಕಿಯಾ. ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ, ಮುಫ್ತ ರಾಶನ್ ಖುಷಹಾಲ್ ಜೀವನ್. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್? ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಮಣ್ಣಿನ ಮಗ, ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲ್ಗುಡ್ಕಿ ಗ್ರಾಮದ ರೈತರಾದ ಬಲವಂತಪ್ಪ ದಶವಂತ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಬಿವಿ ಶ್ರೀಧರ್. ನಮ್ಮ ರೈತ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕು ಹಲಗುಡ್ಕಿ ಗ್ರಾಮದ ಬಲವಂತಪ್ಪ ದಶವಂತ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಸುಮಾರು 3.5 ಎಕರೆ ಹೊಲದಲ್ಲಿ ದ್ರಾಕ್ಷಿ ಬೆಳೀತಿದ್ದಾರೆ, 1 ಎಕರೆ ಮೆಣಸು ಬೆಳೀತಿದ್ದಾರೆ, ಇದರ ಜೊತೆಗೆ ನಿಂಬೆ ಸಹ ಬೆಳೀತಿದ್ದಾರೆ. ಇವರು ಹೆಚ್ಚಾಗಿ ಸಾವಯವ ಕೃಷಿ ಮಾಡ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರಿಂದಾನೇ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಬಲವಂತಪ್ಪ ಅವರಿಗೆ ಸ್ವಾಗತ, ನಮಸ್ಕಾರ. ಎಲ್ಲ ಆಕಾಶವಾಣಿ ಕೇಳೋದರಿಗೂ ಅಥವಾ ನಿಮ್ಮ ಸಿಬ್ಬಂದಿಗೂ ನನ್ನ ನಮಸ್ಕಾರಗಳು. ಬಲವಂತಪ್ಪ ಅವರೇ, ಈಗ ನಿಮ್ಮಲ್ಲಿ ಒಟ್ಟಾರೆ ಎಷ್ಟು ಹೊಲ ಇದೆ? ಸರ್, ನಮ್ದು 5.5 ಎಕರೆ ಹೊಲ ಇತ್ತು ಸರ್. 5.5 ಎಕರೆ ಹೊಲದಲ್ಲಿ 3.5 ಎಕರೆ ದ್ರಾಕ್ಷಿ ಇತ್ತು ಸರ್. ಆಮೇಲೆ 18 ನಿಂಬೆ ಗಿಡ ಆದವು ಸರ್. ಆಮೇಲೆ ಸ್ವಲ್ಪ ಮನೆ, ಆಮೇಲೆ ಮುನುಕ್ ಶೆಡ್ ಮಾಡ್ಕೊಂಡಿವಿ ಸರ್. ಆಮೇಲೆ 1 ಎಕರೆ ಖಾಲಿ ಜಮೀನ್ ಒಳಗೆ ನಾವು ಮೆಣಸಿನಕಾಯಿ ಬೆಳಿತೀವಿ ಸರ್. ಈಗ ದ್ರಾಕ್ಷಿ ಯಾವ್ದು ಬೆಳಿತಿದ್ದೀರಿ? ದ್ರಾಕ್ಷಿ ನಾವು ಥಾಮ್ಸನ್ ಬೆಳೆ ಬೆಳೀತಾ ಇದೀವಿ ಸರ್. ಅಂದ್ರೆ ನಾವು ಒಣ ಮುಣುಕ್ ಮಾಡೋರು ಸರ್. ಈಗ ನೀವು ವಿಶೇಷವಾಗಿ ಹೆಚ್ಚಾಗಿ ಸಾವಯವ ಕೃಷಿ ಮಾಡ್ತಿದ್ದೀರಾ? ಹೌದು ಸರ್. ಈ ದ್ರಾಕ್ಷಿನೂ ಸಾವಯವ ಕೃಷಿ ಮಾಡಿ ದ್ರಾಕ್ಷಿ ಬೆಳೆ ತೆಗ್ದಿದ್ದೀರಾ? ಹೌದು, ತೆಗ್ದಿದ್ದೀವಿ ಸರ್. ಈ ವರ್ಷ ಎಷ್ಟು ಇದು ಬಂದಿದೆ ದ್ರಾಕ್ಷಿ ಬೆಳೆ? ದ್ರಾಕ್ಷಿ ಬೆಳೆ ಸರ್ ನೋಡ್ರಿ ಸರ್, ನಂದು 2 ಎಕರೆ ಪ್ಲಾಟ್ ಸರ್. ನಮ್ದು ಇಂಡಿ ತಾಲೂಕು ಹಳಗುಣಕಿ ಗ್ರಾಮ, ಯಾವುದೇ ನೀರಿನ ಮೂಲ ಇಲ್ಲ ಸರ್ ನಮ್ ಕಡೆ. ಬಹಳಷ್ಟು ಕಡಿಮೆ ನೀರಿನ ಒಳಗೆ ಅಂದ್ರೆ ನಾನು ಅಕ್ಟೋಬರ್ ಚಟ್ನಿ ಮಾಡದ ಹಿಡ್ಕೊಂಡು ಕಾಯಿ ಕಟಾವ್ ಮಾಡೋ ತನ ಓನ್ಲಿ 52 ತಾಸು ನೀರಿನ ಒಳಗೆ ನಾನದ 5 ಟನ್ ಮುನುಕ್ ಬೆಳ್ಕೊಂಡಿನಿ ಸರ್, 2 ಎಕರೆಕ್ಕೆ ಸರ್, 2 ಎಕರೆಕ್ಕೆ. ಯಾಕಂದ್ರೆ ನೀರು ಕಡಿಮೆ, ಖರ್ಚು ಕಡಿಮೆ ಸರ್. ನಮ್ದು ಆ ಇಳುವರಿ ನೋಡಿದ್ರೆ ಸಾಮಾನ್ಯಕ್ಕಿಂತ ಹೆಚ್ಚಾಗಿದೆ. 2 ಎಕರೆಗೆ 5 ಟನ್ ತಗೊಂಡಿದೀರ. ಅಂದ್ರೆ ಒಂದ್ ಮೀಡಿಯಂ ಇಳುವರಿ ಸರ್, ಅದು ಮೀಡಿಯಂ ಇಳುವರಿ ತಗೊಂಡಿದೀರ. ಈಗ ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಏನೇನ್ ಕ್ರಮ ಅನುಸರಿಸ್ತೀರ ಸರ್? ಸಾವಯವ ಕೃಷಿ ಒಳಗೆ ಸರ್ ನಾವು ಜಾಸ್ತಿ ಮೀನಿನ ಔಷಧ ತಯಾರು ಮಾಡ್ತೀವಿ, ಫಿಶ್ ಆಯಿಲ್ ಸರ್. ಆಮೇಲೆ ಕಾಂಗ್ರೆಸ್ ಕಸ ಸರ್ ನಮ್ಮ ತೋಟದಾಗ ಯಥೇಚ್ಛವಾಗಿ ಬೆಳೆದಿರ್ತದಲ್ಲ ಸರ್, ಅದರದಿಂದ ನಾವು ಕೆಲವೊಂದು ಲಘು ಪೋಷಕಾಂಶಗಳನ್ನ ತಯಾರು ಮಾಡ್ಕೊಂತೀವ್ರಿ ಸರ್. ನಾವು ನಮ್ಮ ಕಡೆ ಕುರಿಗಳು ಅದಾವಲ್ಲ ಸರ್, ಆಡುಗಳು, ಅದರ ಗೊಬ್ಬರ ಯೂಸ್ ಮಾಡಿಕೊಂಡು ನಾವು ಅದನ್ನ NPK ಒಳಗೆ ಅಂದ್ರೆ ಗೊಬ್ಬರ ತಯಾರು ಮಾಡ್ಕೊಂತೀವಿ ಸರ್. ಇದಲ್ಲದೆ ನಾವು ಮಣ್ಣಿನ ಫಲವತ್ತತೆ ಅಥವಾ ನಮ್ಮಲ್ಲಿ ಇದ್ದಂತ ಮಣ್ಣಿನ ಒಳಗಿನ ಎಲ್ಲ ಪೋಷಕಾಂಶಗಳು ಆಮೇಲೆ ಎಲ್ಲ ಶಕ್ತಿಯನ್ನ ಗಿಡಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಸಾಯಿಲ್ ಸಮೃದ್ಧಿ ಅಂತ ಇದು ಆರ್ಗ್ಯಾನಿಕ್ ಬೇಸ್ ಮೇಲೆ ಇರುವಂತಹ ಔಷಧ ಸರ್, ಅದನ್ನ ಯೂಸ್ ಮಾಡ್ತೀವ್ರಿ ಸರ್. ಆಮೇಲೆ ನಿಂಬೆ ಹಣ್ಣಿನ ರಸ, ಆಮೇಲೆ ತತ್ತಿ ಅಂದ್ರೆ ಜವಾರಿ ಕೋಳಿ ತತ್ತಿ ಯೂಸ್ ಮಾಡಿಕೊಂಡು ನಾವು ಟಾನಿಕ್ ಔಷಧನ ತಯಾರು ಮಾಡ್ಕೊಂತೀವ್ರಿ. ಇನ್ನು ಬೇರೆ ಬೇರೆ ಸಾಕಷ್ಟು ಔಷಧಗಳನ್ನ ಮನೆಯಲ್ಲೇ ತಯಾರು ಮಾಡ್ಕೊಂತೀವಿ. ಆಮೇಲೆ ನಮ್ಮ ತೋಟದಾಗ ಬೇವಿನ ಗಿಡ ಸಾಕಷ್ಟು ಇರ್ತಾವ್ರಿ ಸರ್. ಆ ಬೇವಿನ ಗಿಡದ ಕಾಯಿಗಳನ್ನ ನಾವು ಜೂನ್ ತಿಂಗಳಲ್ಲಿ ಐಸ್ ಇಟ್ಕೊಂಡು ಅದನ್ನ ನಾವು 10 ಕೆಜಿ ಬೇವಿನ ಬೀಜ ತಗೊಂಡೇವು ಅಂದ್ರೆ ಅದಕ್ಕೆ ಏನ್ ಮಾಡ್ತೀವ್ರಿ ಸರ್, ನಾವು ಚೆನ್ನಾಗಿ ಪುಡಿ ಮಾಡಿ ಒಂದ್ ಬ್ಯಾರಲ್ ಒಳಗ ಒಂದ್ 100 ಲೀಟರ್ ನೀರಿನ ಒಳಗೆ ಒಂದ್ 15 ದಿವಸ ನೆನೆ ಇಡ್ತೀವಿ ಸರ್. ನೆನೆ ಇಡುವುದರಿಂದ ಏನಾಗ್ಬಿಡುತ್ತೆ ಸರ್, ಅದರದ ಇರುವಂತ ಒಟ್ಟು ಕಂಟೆಂಟ್ ನೀರ್ ಒಳಗೆ ಸಪ್ಲೈ ಆಗ್ಬಿಡುತ್ತೆ. ಅದು ಕೀಟನಾಶಕ ತರ ನಾವು 2 ತರ ಯೂಸ್ ಮಾಡ್ತೀವಿ ಸರ್. ನಾವು ಅದನ್ನೇನದ ಎಲ್ಲಾ ಸೋಸ್ಕೊಂಡು 200 ಲೀಟರ್ ನೀರಿನ ಒಳಗೆ ಮಿಕ್ಸ್ ಮಾಡ್ಕೊಂಡು ಸರ್ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ ಸರ್. ಕೊಡೋದ್ರಿಂದ ಏನಾಗ್ಬಿಡುತ್ತೆ ಸರ್, ಸ್ಟೆಮ್ ಬೋರ್ ಗಿಡಕ್ಕೆ ತೂತಾಕಿ ಹುಳ ತಿಂತದಲ್ಲ ಸರ್, ಆಮೇಲೆ ಅದನ್ನ ಆಮೇಲೆ ಮಿಲಿ ಬಗ್ ಇವು ಎರಡನ್ನ ಕಂಟ್ರೋಲ್ ಮಾಡಿಕೊಂಡು ಗಿಡನ್ನ ಹೆಲ್ದಿಯಾಗಿ ಇಟ್ಕೊಂತ ಸರ್, ಯಾವುದೇ ರೀತಿಯಂತ ಸೈಡ್ ಎಫೆಕ್ಟಿವ್ ಆಲ್ಲರಂಗ್ ಹೆಲ್ದಿಯಾಗಿ ಇಟ್ಕೊಂಡು ಬಿಡುತ್ತೆ ಸರ್. ಅದಲ್ಲದೆ ಏನ್ ಮಾಡ್ತೀರಿ? ಅದಲ್ಲದೆ ಸರ್ ಕಾಂಗ್ರೆಸ್ ಕಸ ಅಂದ್ರೆ ನಮ್ಮ ಲೋಕಲ್ ಭಾಷೆಯೊಳಗೆ ಕೈಕಸಾನೆ ಅಂತ ಕರಿತೀವಲ್ಲ ಸರ್, ಅದನ್ನ ನಾವು ಒಂದ್ 10 ಕೆಜಿ ಕಾಂಗ್ರೆಸ್ ಕಸ ತಕೊಂಡ್ ಬರ್ತೀವ್ರಿ. ಅದರ ಜೊತೆ ಒಂದ್ 10 ಲೀಟರ್ ಗೋಮೂತ್ರ ಮಿಕ್ಸ್ ಮಾಡ್ತೀವ್ರಿ. ಅದಕ್ಕೊಂದ್ 100 ಲೀಟರ್ ನೀರ್ ಹಾಕಿ ಒಂದ್ 10 ರಿಂದ 12 ದಿವಸ ನಾವು ಕಲಿಸ್ತಾ ಇರ್ತೀವಿ ಸರ್. ಕಲಿಸಿ ಅದಾದ ನಂತರ ಆ ತಿಳಿ ನೀರನ್ನ ಸೋಸ್ಕೊಂಡು 200 ಲೀಟರ್ ಮುಖಾಂತರ ನಾವು ಡ್ರಿಪ್ ಕೊಟ್ಬಿಡ್ತೀವ್ರಿ. ಲಘು ಪೋಷಕಾಂಶಗಳು ಇದಲ್ಲದೆ ಮತ್ತೆ ಗಿಡಕ್ಕೆ ಯಾವುದೇ ರೀತಿಯಂತ ಥ್ರಿಪ್ಸ್ ಅಟ್ಯಾಕ್ ಮಾಡಂಗಿಲ್ಲ ಸರ್. ಥ್ರಿಪ್ಸ್ ಆಟೋಮೆಟಿಕ್ ಅದು ಗಿಡನ ಮುಟ್ಟಂಗಿಲ್ಲ, ಪ್ಲಾಟ್ ಒಳಗೆ ಥ್ರಿಪ್ಸ್ ಇರ್ತದೆ ಸರ್, ಆದ್ರೆ ಗಿಡಕ್ಕೆ ಯಾವುದೇ ಎಫೆಕ್ಟ್ ಗಿಡಕ್ಕೆ ಹಾನಿ ಆಗಲ್ಲ ಸರ್. ಆಮೇಲೆ ಇದರದಿಂದ ನಮಗೆ ಲಘು ಪೋಷಕಾಂಶಗಳು ಅಲ್ಲದೆ ರೀ ಕ್ಯಾಲ್ಸಿಯಂ, ಬೋರಾನ, ಮ್ಯಾಂಗ್ನೀಸ್, ಫೆರಸ್ ಇದೆಲ್ಲ ಅದರೊಳಗೆ ಹೇರಳವಾಗಿ ಸಿಗ್ತದೆ ಸರ್. ಆಮೇಲೆ ಅದು ನೀವು ನೋಡಿರಲ್ಲ ಸರ್, ಗಿಡ ಗಟ್ಟಿ ಹೆಲ್ದಿಯಾಗಿ ಬೆಳೆದಿರ್ತದೆ, ಯಾವುದೇ ರೋಗ ಇರಂಗಿಲ್ಲ, ಯಾವುದೇ ಕೀಟಬಾಧೆ ಇರಂಗಿಲ್ಲ. ಒಂದ್ ಹನಿ ನೀರು ಸಿಕ್ಕರ್ ಸಾಕು ಸ್ಪೀಡ್ ಆಗಿ ಬೆಳೆದ್ಬಿಡ್ತದೆ ಸರ್. ಅದಕ್ಕಾಗಿ ಅದನ್ನ ನಾವು ತಕೊಂಡು ನಾವು ಪ್ರಯೋಗ ಮಾಡಿಕೊಂಡು ನಮ್ಮ ಪ್ಲಾಟ್ನಾಗ ಯೂಸ್ ಮಾಡ್ತೀವಿ ಸರ್. ಇದಲ್ಲದೆ ಸರ್ ನಾ ಆಡಿನ ಗೊಬ್ಬರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಅದು ಏನದ 10 ಕೆಜಿ ನಾವು ಆಡಿನ ಗೊಬ್ಬರ ತಗೊಂಡ್ರಿ, ಸಣ್ಣ ಪುಡಿ ಮಾಡ್ತೀವಿ ಸರ್. ಪುಡಿ ಮಾಡಿ 15 ದಿವಸ ನೀರಿನ ಒಳಗೆ ನೆನೆ ಇಡ್ತೀವಿ ಸರ್. ನೆನೆ ಇಟ್ಟು ಅದನ್ನ ತಿಳಿ ನೀರನ್ನ ಸೋಸ್ಕೊಂಡು 200 ಲೀಟರ್ ನೀರ್ ಒಳಗೆ ಮಿಕ್ಸ್ ಮಾಡಿಕೊಂಡು ನಾನು ನಮ್ಮ ಡ್ರಿಪ್ ಒಳಗೆ ಕೊಡ್ತೀನಿ ಸರ್. ಕೊಡೋದ್ರಿಂದ ಏನಾಗುತ್ತೆ ಸರ್, 2 ಚೀಲ DAP ಗೊಬ್ಬರ ತಂದು ನಮ್ಮ ಗಿಡಕ್ಕೆ ಎಷ್ಟು ಅದು ಕೆಲಸ ಮಾಡ್ತದಲ್ಲ ಅಷ್ಟು ಕೆಲಸ ಮಾಡ್ತದೆ ಸರ್. ಇದಕ್ಕೇನು 1 ರೂಪಾಯಿ ಖರ್ಚಿಲ್ಲ ಸರ್. ಏನು ಖರ್ಚು ಈಗ ಪ್ರತಿಯೊಬ್ಬರು ರೈತರಲ್ಲಿ ಇವು ಆಡುಗಳಾಗ್ಲಿ ಎಮ್ಮೆ ಆಗ್ಲಿ ಆಕಳುಗಳಾಗ್ಲಿ ಇವು ರೈತ ಮಿತ್ರ ಅಂದಂಗೆ ಸರ್, ಅವಕ್ಕೆ ಕಂಪಲ್ಸರಿ ಎಲ್ಲರ ಕಡೆ ಇರ್ತಾವ. ಮತ್ತೆ ಅದರದಿಂದ ನಾವು 2 ಚೀಲ ಗೊಬ್ಬರ ಕೆಟ್ಟು ಸರ್ 3000 ರೂಪಾಯಿ ಉಳಿಸಿದಂಗೆ ಆಗ್ಬಿಡ್ತು. ಹಂಗಾಗಿ ಈ ರೀತಿ ನಾವು ಪ್ರತಿ 15 ದಿವಸಗೊಮ್ಮೆ ಕೊಡ್ತಾ ಹೋಗ್ಬಿಡ್ತೀವಿ ಸರ್. ಆಮೇಲೆ ಇದು ಅಲ್ಲದೆ ಮೇನಿನ ಔಷಧ ಫಿಶ್ ಆಯಿಲ್ ಅಂದೇ ಅಲ್ರಿ ಸರ್, ಫಿಶ್ ಆಯಿಲ್ ಇದು ಬಹಳ ಸಿಂಪಲ್ ಸರ್. ನಾವು 10 ಕೆಜಿ ಮೀನುಗಳನ್ನ ಕೊಂಡ್ಕೊಂಡ್ಬರ್ತೀವ್ರಿ, ಇದರ ಜೊತೆ 10 ಕೆಜಿ ಈಗ ಸರ್ ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಮಾರ್ಕೆಟ್ ಒಳಗೆ ಸಿಗಾಕತ್ತದ್ರಿ, ಆ ಬೆಲ್ಲ ತಗೊಂಡ್ಬರ್ತೀವ್ರಿ. ಅದನ್ನ ಮೇಣನ್ನ ಪೀಸ್ ಪೀಸ್ ಮಾಡಿ ಒಂದ್ ಬ್ಯಾರಲ್ದಾಗ ಹಾಕಿ ಆ ಬೆಲ್ಲನ ಏನ್ ಮಾಡ್ತೀವಿ ಸರ್, ಪೀಸ್ ಮಾಡ್ತೀವಿ ಸರ್. ಪೀಸ್ ಮಾಡಿ ಅದ್ರೊಳಗೆ ಒಂದ್ ಹನಿ ನೀರ್ ಹಾಕೋದಿಲ್ಲ ಸರ್, ಒಂದ್ ಹನಿ ನೀರ್ ಹಾಕಲಾರ್ದಿ ನಾವು ಬ್ಯಾರಲ್ ಅನ್ನ ಪೂರ್ತಿಯಾಗಿ ಪ್ಯಾಕ್ ಮಾಡ್ತೀವಿ ಸರ್. ಪೂರ್ತಿಯಾಗಿ ಪ್ಯಾಕ್ ಮಾಡಿ 25 ದಿವಸ ಬಿಡ್ತೀವಿ ಸರ್. 25 ದಿವಸ ಅಂದ್ರೆ ಆ ಬ್ಯಾರಲ್ ಫುಲ್ ಹಿಂಗ್ ಚಬಟಾಗಿ ಬಿಡ್ತದೆ ಸರ್, ಒಳಗೆ ಏರ್ ಪಾಸ್ ಆಗಂಗಿಲ್ಲ. ಚಬಟಾಗ್ಬಿಟ್ಟು ಮತ್ತೆ ನಾರ್ಮಲ್ ಟೇಜಿಗೆ ನಾವು ಪ್ಯಾಕ್ ಮಾಡಂಗೆ ಹೆಂಗ ಅದು ಒಂದು ಟೇಜಿಗೆ ಬಂದಿರ್ತದಲ್ಲ ಸರ್, ಇರ್ತದಲ್ಲ ಆ ಟೇಜಿಗೆ ಬತ್ತಂದ್ರೆ ಇದು ಆಯಿಲ್ ಆಗ್ಯದ ಅಂತ ನಾವು ಕನ್ಫರ್ಮ್ ಮಾಡ್ಕೊಂತೀವ್ರಿ. ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅದನ್ನ ಓಪನ್ ಮಾಡಿ ಸೋಸಿ ನಾವು ಮ್ಯಾಲ್ ಸ್ಪ್ರೇ ಮಾಡೋದಾದ್ರೆ 2 ml 1 ಲೀಟರ್ ನೀರಿಗೆ 2 ml ಹಾಕೊಂಡು ಮ್ಯಾಲ್ ಸ್ಪ್ರೇ ತೊಂತೀವ್ರಿ. ಆಮೇಲೆ ಪ್ರತಿ ತಿಂಗಳ ಅಥವಾ 25 ದಿವಸ ನಮ್ಮ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 1 ಎಕರೆಗೆ 2 ಲೀಟರ್ ದರ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ ಸರ್. ಇದರಿಂದ ಏನ್ ಉಪಯೋಗ ಆಗುತ್ತೆ? ಇದರಿಂದ ಗಿಡಕ್ಕೆ ಬೆಳವಣಿಗೆ ರೀ ಸರ್, ಆಮೇಲೆ ಯಾವ್ದೇ ರೀತಿಯಾದಂತ ಸೈಡ್ ಎಫೆಕ್ಟಿಂಗ್ ಮಾಡಂಗಿಲ್ಲ ಸರ್. ಆಮೇಲೆ ಮಿಲಿ ಬಗ್ ಆಮೇಲೆ ನಮ್ಗೆ ಸ್ವಲ್ಪ ಕೀಟನಾಶಕನೂ ಬರಂಗಿಲ್ಲ ರೀ ಸರ್ ಇದರಿಂದ. ಮಿಲಿ ಮಧ್ಯಂತರ ನಮ್ಮ ಪ್ಲಾಟ್ ಒಳಗೆ ಹೆಜ್ಜೆನೆ ಇಡಂಗಿಲ್ಲ ಸರ್. ನಾವು ಮಿಲಿ ಬಾಗ್ ಸಲುವಾಗಿ ಬಂದ್ ಬಳಕ ನಾವು ಗುದ್ದಾಟ ಮಾಡೋದಿಲ್ಲ ಸರ್. ಬರೋಕ್ಕಿಂತ ಮೊದಲೇನೆ ನಾವು ಇದು ಸಿಂಪಲ್ ಆಗಿ ಮಾಡಿಬಿಟ್ಟೇವಂದ್ರೆ ನಮ್ಗೆ ಯಾವ್ದೇ ತೊಂದರೆ ಆಗಂಗಿಲ್ಲ ಸರ್. ಇದಲ್ಲದೆ ಬೇರೆ ಯಾವ್ಯಾವ ಕ್ರಮ ಆಮೇಲೆ ಸರ್, ಈಗ ನೋಡ್ರಿ ನಾವು ಮಳೆ ಆಗತ್ತಲ್ಲ ಸರ್, ಅಕ್ಟೋಬರ್ ಟೈಮ್ದಲ್ಲಿ ಮಳೆ ಆಗುತ್ತೆ ಸರ್. ಮಳೆ ಆಗೋದ್ರಿಂದ ಏನಾಗ್ಬಿಡ್ತದೆ, ಅದೇ ಹೂ ಜಸ್ಟ್ ಗೊನೆ ಹೊರಗೆ ಬರ್ತಿರ್ತದ ಆ ಮೂಮೆಂಟ್ ಅಲ್ಲಿ ಸರ್. ಈ ತಮಿಳುನಾಡು ಕಡೆಯಿಂದ ಸೈಕ್ಲೋನ್ ಬರುತ್ತಲ್ಲ ಸರ್, ನಮ್ದು ದ್ರಾಕ್ಷಿ ಆ ಟೈಮ್ದಾಗ ಫ್ಲವರಿಂಗ್ ಅಂತ ಇರ್ತದ್ರಿ, ಆ ಟೈಮ್ದಾಗ ಬಹಳಷ್ಟು ಸಮಸ್ಯೆ ಆಗ್ತದ್ರಿ, ಕಾಳು ಉದುರಿ ಹೋಗೋದು, ಗೊನೆ ತೆರಿಗೆ ಹೋಗೋದು, ಹಿಂಗೆಲ್ಲ ಆಗ್ತಿರ್ತದ. ಆ ಟೈಮ್ದಾಗ ಏನ್ ಮಾಡ್ತೀವಿ ಸರ್, ಟೈಕೋಡ್ರಮರ, ಸೋಡೋಮನಸ್, ಬ್ಯಾಸಿಲಿಸ್ ಇವು ಮೂರು ಒಂದ್ ಲೀಟರ್ ನೀರಿ ಐದೈದ ಎಂ ಎಲ್ ಹಾಕೊಂಡು ಸ್ಪ್ರೇ ತಗೊಂಡು ಮುಂದೆ ನಾವು ಅದ್ರ ಮೂಮೆಂಟ್ ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂತೀವಿ ಸರ್. ಮತ್ತೆ ಆಮೇಲೆ ಇನ್ನ ದಾವಣಿ ಬಂದಾಗ ಸರ್ ಸಾಕಷ್ಟು ಔಷಧಗಳನ್ನ ಸ್ಪ್ರೇ ಮಾಡ್ತಾರೆ ರೈತರು. ಹೌದ್ರಿ, ಯಾಕಂದ್ರೆ ಕಾಸ್ಟ್ಲಿ ರೀ, ಮತ್ತೆ ಎಲ್ಲ 4,000 5,000 10,000 ಏನು ಮಾಡಂಗಿಲ್ಲ ಸರ್. ನಾನು ಒಂದ 100 ಲೀಟರ್ ನೀರಿಗೆ 700 ಗ್ರಾಂ ಬೆಲ್ಲ ತಗೊಂತೀನಿ ಸರ್. ಆಮೇಲೆ ಜಿಂಕ್ ಜಿಲೆಟೆಡ್ ಜಿಂಕ್ ತಗೊಂತೀನಿ, ಅದು 100 ಗ್ರಾಂ ತಗೊಂತೀನಿ. ಆಮೇಲೆ ಇದರ ಜೊತೆ ಏನದ ನಾವು ತುತ್ತೆ ಸರ್, ಈ ತುತ್ತೆ ಅದನ್ನ 200 ಗ್ರಾಂ ತಗೊಂಡು ಒಂದ್ ಸ್ಪ್ರೇ ಕೊಟ್ಬಿಡ್ತೀವಿ ಸರ್. ಈ ದವಣಿ ಒಟ್ಟ ನಮ್ಮ ಪ್ಲಾಟ್ ಒಳಗೆ ಎಂಟ್ರಿ ಮಾಡಿದ್ವಿ ಸರ್. ಇದು 20 ದಿವಸಗೊಮ್ಮೆ ಕೊಡ್ತೀವಿ ಸರ್, ಆಮೇಲೆ 30 ದಿವಸಗೊಮ್ಮೆ ಕೊಡ್ತೀವಿ ಸರ್, ಮುಗಿತು ದವಣಿ ಟೀಚರ್ ಮುಗಿದು ಹೋಗ್ಬಿಡ್ತೀವಿ ಸರ್. ಅಷ್ಟೇ ಎರಡೇ ಸರಿ ಸರ್, ಯಾವುದೇ ಸ್ಪ್ರೇ ಕೊಡಂಗಿಲ್ಲ. ಇನ್ನೇನು ವಾತಾವರಣದಾಗ ಸ್ವಲ್ಪ ಮಳೆ ಅಥವಾ ನೀರಿನ ಈ ಮುಂಜು ಬೀಳ್ತದಲ್ಲ ಸರ್, ಆ ಟೈಮ್ದಾಗ ಒಂದು ಎಮ್ ಅಥವಾ ಬಾವಿಷ್ಟನ್ನು ಸ್ಪ್ರೇ ಮಾಡ್ಕೊಂಡು ಬಿಟ್ಬಿಡ್ತೀವಿ ಸರ್. ಆಮೇಲೆ ಇದಲ್ಲದೆ ಕೆಲವೊಂದು ರೈತರು ಏನ್ ಮಾಡ್ತಾರೆ ಸರ್, ಔಷಧಿ ಹಾಕುವಲ್ಲಿ ಸರ್ 200 ಗ್ರಾಂ ರೀ ಹಾಕ್ರಿ ಅಂತ ಒಂದು ಅಳತೆ ಇರುತ್ತೆ ಸರ್. ಅದು ಅವರು ಏನ್ ಮಾಡಿರ್ತಾರೆ, 250 ಗ್ರಾಮಿನ ಒಂದು ಪ್ಯಾಕ್ ತಂದಿರ್ತಾರೆ. ಏ 50 ಗ್ರಾಮಿಗೆ ಏನಾಗುತ್ತೆ ಬಿಡು ಅಂತಂದು 50 ಗ್ರಾಮು ಹಾಕಿಬಿಡ್ತಾರೆ ಸರ್, ಅದು ಪ್ಲಾಟ್ ಪಾರ್ಚಿಂಗ್ ಆಗಿಬಿಡ್ತದೆ. ಅಂತ ಟೈಮ್ದಾಗ ನಾವೇನ್ ಮಾಡ್ತೀವ್ರಿ, ಅಂತ ರೈತರಿಗೆ ಸಜೆಸ್ಟ್ ಮಾಡೋದು ಅಥವಾ ನಾವೇನ್ ಮಾಡ್ತಾ ಆ ರೀತಿ ನಾವು ಮಾಡೋದಿಲ್ರಿ ಸರ್. ಒಂದ್ ವೇಳೆ ನಮ್ ಪ್ಲಾಟ್ ಒಳಗಾದ್ರು ಅಥವಾ ನಮ್ ಸುತ್ತಮುತ್ತ ಇದ್ದಂತ ರೈತರಿಗೆ ಏನ್ ಮಾಡ್ತೀವ್ರಿ, ಬೆಲ್ಲ ಸರ್, ಈ ನಮ್ ಆರ್ಗ್ಯಾನಿಕ್ ಬೆಲ್ಲ ಇರ್ತದಲ್ಲ, 1 ಲೀಟರ್ ನೀರಿಗೆ 2 ಗ್ರಾಂ ಬೆಲ್ಲ ಹಾಕಿಸಿ ಒಂದ್ ಸ್ಪ್ರೇ ತಗೊಂಡ್ಬಿಡ್ತೀವ್ರಿ. ಅದೆಲ್ಲ ಇದ್ದಂತ ಒಟ್ಟು ಕೆಮಿಕಲ್ಸ್ ನಾವು ಹೊರಗೆ ಹಾಕ್ಬಿಡ್ತೇವೆ ಸರ್. ಹೊರಗಾಕಿ ನಾವು ಅದನ್ನ ಮತ್ತೆ ನಾವು ಒಂದ್ ಔಷಧ ಹೊಡ್ಕೊಂಡ್ ಬಿಟ್ಟೆವು ಅಂದ್ರೆ ಮೊದಲು ನಮ್ ತಪ್ಪಲ ಹೆಂಗಿರ್ತದಲ್ಲ ಆ ರೀತಿ ನಾರ್ಮಲ್ ಟೇಜಿಗೆ ಬಂದ್ಬಿಡ್ತೀವಿ. ಇದಲ್ದೆ ರೀ ಸರ್, ನೀರಿನ ಪಿಎಚ್ ಮಾಡಕ್, ಈಗ ನೀರಿನ ಪಿಎಚ್ ನೋಡ್ರಿ, ನೀರಿನ ಪಿಎಚ್ ಪರೀಕ್ಷೆ ಮಾಡಿಸ್ತೀರ ಹೇಗೆ? ಇಲ್ಲ, ಪರೀಕ್ಷೆ ಮಾಡಿಸಲ್ ಸರ್. ನಾವು ಅಂದ್ರೆ ನಮ್ ನೀರಿನ ಒಳಗೆ ನಾವು ಪರೀಕ್ಷೆ ಮಾಡಿಸೀವಿ ಸರ್, ಯಾವ್ದೇ ರೀತಿಯಾದಂತ ಅದರೊಳಗೆ ಇದು ಇಲ್ಲ ಸರ್. ನಮ್ದೇನು ನೀರ ಸ್ಪ್ರೇ ಮಾಡೋಕ್ಕೂ ಯಾವ್ದೇ ತೊಂದರೆ ಇಲ್ರಿ, ಆಮೇಲೆ ಡ್ರಿಪ್ ಮುಖಾಂತರ ಕೊಡ್ಲಕ್ಕೂ ಯಾವ್ದೇ ತೊಂದರೆ ಇಲ್ರಿ. ಕೆಲವೊಂದು ರೈತರ ಕಡೆ ಏನದ, ಚೌಳ್ ನೀರ್ ಇದಾವ, ಉಪ್ಪು ನೀರ್ ಅದಾವ್ರಿ, ಆಮೇಲೆ ಸ್ವಲ್ಪ ಗಡಿಚು ನೀರ್ ಹೌದ್ರಿ, ಅವಕ್ಕೆಲ್ಲ ಏನ್ ಮಾಡ್ತೀವಿ ಸರ್, ಸ್ಪ್ರೇ ಮಾಡಿದ್ರ ಅಂದ್ರೆ ಅವರು ಈ ತಪ್ಪಲ ತುದಿಗಳು ಇರ್ತಾವಲ್ಲ ಸರ್, ಎಲ್ಲ ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾವ್ರಿ. ಮತ್ತೆ ಅದು ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗೋದ್ರಿಂದ ಏನಾಗ್ಬಿಡ್ತದೆ, ಇಳುವರಿ ಒಳಗೆ ಬಹಳಷ್ಟು ಹೊಡೆತಾ ಬೀಳ್ತೀವ್ರಿ. ಅಂತ ರೈತರಿಗೆ ನಾವೇನ್ ಹೇಳ್ತೀವ್ರಿ, 100 ಲೀಟರ್ ನೀರಿಗೆ 4-5 ನಿಂಬೆಹಣ್ಣು ಸರ್, ಅದ ನಾವು ರಸ ಮಾಡಿ 100 ಲೀಟರ್ ನೀರಿಗೆ ಹಾಕಿ ಒಂದ್ 10-15 ನಿಮಿಷ ಒಂದೆರಡು ಸಾರಿ ಕಲಿಸಿಬಿಡೋದು ಸರ್. ಕಲಿಸಿಬಿಟ್ಕೊಂಡು ಆಮೇಲೆ ನಾವು ಹೊಡಿಯುವಂತ ಔಷಧ ಅದ್ರಾಗ ಹಾಕಿ ನಾವು ಕೊಟ್ಬಿಟ್ಟೇವಂದ್ರೆ ಅದು ಔಷಧಿ ಜೊತೆ ಸೇರಿಸ್ಕೊಂಡ್ಬಿಡ್ತೇವೆ ಸರ್. ಅದರಿಂದ ನಮ್ಗೆ ಆ ತಪ್ಪಲು ಸುಡೋದಾಗ್ಲಿ ಅಥವಾ ಯಾವ್ದೇ ರೀತಿ ಕಾರ್ಚಿಂಗ್ ಆಗ ಸಮಸ್ಯೆ ಆಗ್ಲಿ ನಮ್ಗೆ ಆಗಂಗಿಲ್ಲ ಸರ್. ಆಮೇಲೆ ಇನ್ನೊಂದ್ ಸರ್, ನಾವು ಮಾರ್ಕೆಟ್ ಒಳಗಿಂದ ಒಂದ್ ಕಾಳು ಎರೆಹುಳು ಗೊಬ್ಬರನು ತರಂಗಿಲ್ಲ ಸರ್. ನಾವೇನ್ ಮಾಡ್ತೀವಿ ಸರ್, ನಾವು 3 ತಿಂಗಳ ಒಂದ್ ಕಡ್ಡಿ ಬೆಳೆಯುವಂತ ಪ್ರೊಸೀಜರ್ ಇರ್ತದೆ ಸರ್ ಏಪ್ರಿಲ್ ಟೈಮ್ ಒಳಗೆ. ಆ ಟೈಮ್ದಾಗ ನಾವೇನ್ ಮಾಡ್ತೀವಿ ಸರ್, ಅದೆಲ್ಲ ಮುಗಿದ ಬಳಿಕ ತುತ್ತ ಸುಣ್ಣ ಹೊಡ್ಕೊಂಡು ನಮ್ ತಪ್ಪಲು ಹಾಳಾಲಾರಂಗ್ ನಾವು ನೋಡ್ಕೊಂಡಿರ್ತೀವಲ್ಲ ಸರ್. ಆ ಟೈಮ್ದಾಗ ಎಲ್ಲ ಕ್ಲೋಸ್ ಆಗಿರ್ತದೆ, ಯಾವ್ದೇ ರೀತಿ ಅಂತ ಡ್ರಿಪ್ ಮುಖಾಂತರ ಗೊಬ್ಬರ ಬಿಡಂಗಿಲ್ರಿ, ಮ್ಯಾಲ ಔಷಧಗಳು ಸ್ಪ್ರೇ ಇರಂಗಿಲ್ಲ. ಆ ಟೈಮ್ದಾಗ 1 ಎಕರೆಗೆ ಸರ್ 5-10 ಲೀಟರ್ ಗೋಕೋಪಾಮೃತ ಸರ್, ಅದನ್ನೇನದ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ. ನೀವೇ ತಯಾರಿಸ್ತೀರಾ? ನಾವು ತಯಾರಿಸ್ತೀವಿ ಸರ್. ನಮ್ ಒಂದ್ ವೇಳೆ ನಮ್ಮ ಕೆಲಸ ಒತ್ತಡದಿಂದ ಆಗ್ಲಿಲ್ಲ ಅಂದ್ರೆ ನಾವು ಇಲ್ಲಿ ತಗೊಂಡ್ ಹೋಗ್ತೀವಿ ಸರ್, ಇಲ್ಲಿ ಬಸನಗೌಡರದ್ದು ಇದು ಐತಲ್ಲ ಸರ್ ಗೋಶಾಲೆ, ಅಲ್ಲಿಂದ ತಗೊಂಡ್ ಹೋಗ್ತೀವ್ರಿ ಸರ್. ತಗೊಂಡೋಗಿ ಡ್ರಿಪ್ ಮುಖಾಂತರ ಕೊಟ್ಟೆವು ಅಂದ್ರೆ ಜಾಸ್ತಿ ಎರೆಹುಳ ಉತ್ಪತ್ತಿಯಾಗಿ ಉಟ್ಕೊಂಡ್ ಬಿಡ್ತದೆ ಸರ್. 3 ತಿಂಗಳ ಕಾಲಾವಧಿ ಇರ್ತದೆ ಸರ್ ನಮ್ ಕಡ್ಡಿ ಆದ ಬಳಿಕ. 3 ತಿಂಗಳ ಯಾವ್ದ್ರಿ? ಜುಲೈ, ಆಗಸ್ಟ್, ಸೆಪ್ಟೆಂಬರ್. 3 ತಿಂಗಳ ಕಾಲಾವಧಿಯೊಳಗೆ ಸರ್ ಎರೆಹುಳ ಡಬಲ್ ಉತ್ಪತ್ತಿಯಾಗಿ ಅದು ಏನಾಗ್ಬಿಡ್ತದೆ, ಪ್ರೌಢಾವಸ್ಥೆ ಇದ್ದಂತ ಎರೆಹುಳ ಸರ್ ಒಂದ್ ದಿವಸಿಗೆ ಅಂದ್ರೆ 24 ಗಂಟೆಗೆ ಸರ್ 10 ಗ್ರಾಮ್ ಹಿಡ್ಕೊಂಡು 16 ಗ್ರಾಮಿನ ತನ, ಅಂದ್ರೆ ನಮ್ಮ ಮಳೆ ಅಥವಾ ನೆಲ ತೇವಾಂಶ ಮೇಲೆ ಡಿಪೆಂಡ್ ಆಗುತ್ತೆ ಸರ್, 8 ಗ್ರಾಮ್ ಅದ ಎರೆಹುಳ ಗೊಬ್ಬರ ತಯಾರು ಮಾಡ್ತದೆ ಸರ್. ಈ ತೇವಾಂಶ ಕಾಪಾಡಲಿಕ್ಕೆ ಮಲ್ಚಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ಮಲ್ಚಿಂಗ್ ಮಾಡಂಗಿಲ್ಲ ಸರ್. ಇದಕ್ಕೆ ನಾವು ಸಾಯಿಲ್ ಸಮೃದ್ಧಿ ಅಂತ ಹೇಳಿದೆ ಸರ್, ಅದು ಒಂದ್ ಡ್ರಿಪ್ ಮುಖಾಂತರ ನಾವು ಕೊಟ್ಬಿಟ್ಟೆ ಅಂದ್ರೆ ಚಟ್ನಿ ಮಾಡೋ ಟೈಮ್ದಾಗ ನಮ್ಮ ತೇವಾಂಶ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡ್ತೇವೆ ಸರ್. ನೀರ್ ಕಡಿಮೆ ಇದ್ರೂ ದಕ್ಕಸುವಂತದ್ದು. ಆಮೇಲೆ ಸ್ವಲ್ಪ ನಾವು ಯಾವ್ದೇ ರೀತಿಯಾದಂತ ಬಿಸಿಲು ಜಾಸ್ತಿ ಇತ್ತಂದ್ರು ದಕ್ಕಸುವಂತವ್ ರೀ. ವಾತಾವರಣಕ್ಕೆ ಹೊಂದ್ಕೊಂಡು ನಮ್ ಗಿಡಕ್ಕೆ ನೀರ್ ಎಷ್ಟು ಬೇಕು ಅಷ್ಟು ಕೊಡ್ಕೊಂತ ಹೆಚ್ಚುವರಿ ನೀರ್ ಆವಿಯಾಗಿ ಹೋಗ್ಬಿಡಂಗಿಲ್ಲ ಸರ್ ಅದು. ಆಮೇಲೆ ಜಾಸ್ತಿ ಏನದ ಭೂಮಿ ಒಳಗೆ ನೀರನ್ನ ಇಂಗ್ಲಿಷ್ನು ಬಿಡಂಗಿಲ್ಲ ಸರ್. ಅದು ಗಿಡದ ಬೇರ್ಗಳು ಎಲ್ಲೆಲ್ಲಿ ಇರ್ತಾವಲ್ಲ ಸರ್ ಅಲ್ಲೆಲ್ಲ ಹಿಡಿದಿಟ್ಕೊಂತ ಸರ್. ಇದಲ್ದೇ ಬೇರೆ ಏನ್ ಮಾಡ್ತೀವಿ? ಇದಲ್ದೆ ಸರ್ ನಾವು ಇದ್ರ ಸರ್ ಈ ಕೆಲವೊಂದು ಈ ಕ್ಯಾಲ್ಸಿಯಂ ಪ್ಲಸ್ ಅಂತೇಳಿ ಮಾರ್ಕೆಟ್ ಒಳಗೆ ಸಿಗ್ತದೆ ಸರ್. ಇದು ನಾವು ಕಾಳ ಗಟ್ಟಿ ಮಾಡ್ಲಿಕ್ರಿ, ಆಮೇಲೆ ನಮ್ಗೆ ಕಲರ್ ಬರ್ಲಿಕ್ಕೆ ಮಮ್ಮಿ ಹಾಲರಂಗ ಇದನ್ನ ತಂದು ಯೂಸ್ ಮಾಡ್ತೀವ್ರಿ. ಈಗ ಬೇರೆ ಡೆವಲಪ್ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಡ್ತದ್ರಿ. ಯಾಕಂದ್ರೆ ವಾತಾವರಣ ಸಲುವಾಗಿ ವಾತಾವರಣ ಏನ್ ಮಾಡ್ತದ್ರಿ, ಒಣ ವಾತಾವರಣ ಇರ್ತದ್ರಿ. ಒಂದ್ ದಿವಸ ಇದ್ದಂತ ವಾತಾವರಣ ಇನ್ನೊಂದ್ ದಿವಸ ಇರಂಗಿಲ್ಲ, ಏಕದಮ್ ಬೇರೇನ್ ಕೆಲಸ ಬಿಡ್ತದ್ರಿ. ಆಮೇಲೆ ಇನ್ನೊಂದೇನದ ನಾವು ಸ್ವಲ್ಪ ನೀರ ಮುಂಜಾನೆ ಬಿಡದ ಸಂಜೆ ಮುಂದೆ ಅಂದ್ರೆ ಒಂದ್ ಕರೆಂಟ್ ಟೈಮಿಂಗ್ ಟೇಬಲ್ ಚೇಂಜಸ್ ಇರ್ತಾವಲ್ಲ ಪ್ರತಿ ವಾರ, ಮುಂಜಾನೆ ಡೈಲಿ ಬಿಡ್ಕೊಂತ ಹೋಗಿರ್ತೀವ್ರಿ, ನೆಕ್ಸ್ಟ್ ವಾರ ಏನದ ಮಧ್ಯಾಹ್ನದಿಂದ ಬಂದ್ಬಿಡ್ತಾವ. ಬೆಳಿ ಬರ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಸರ್, ಗಪ್ಪನೆ ಒಣಗಿ ಹೋಗ್ಬಿಡುತ್ತೆ ಸರ್. ಅದ್ರ ಸಲುವಾಗಿ ನಾವು ಸಾಯಿಲ್ ಸಮೃದ್ಧಿನೂ ಬಿಟ್ಕೊಂಡಿರ್ತೀವ್ರಿ. ಏನದ ಅದ್ರ ಗಿಡದ ಮೂಮೆಂಟ್ ನೋಡ್ಕೊಂಡು, ಇದು ನೇಚರ್ ಡ್ರಿಪ್ ಅಂತ ಸರ್, ಇದು ಬಹಳ ಒಂದು ಆರ್ಗ್ಯಾನಿಕ್ ಬೇಸ್ ಮೇಲೆ ಇರುವಂತ ಇದು ಔಷಧಿ ಸರ್. ಇದು ಏನದ ಒಂದ್ ಎಕರೆಗೆ 200 ಗ್ರಾಂ ತಗೊಂಡ್ಬರ್ತೀವಿ ಸರ್. 200 ಗ್ರಾಂ ತಂದು ಒಂದ್ 20 ಲೀಟರ್ ನೀರ್ ಒಳಗೆ ಕಲಿಸ್ತೀವಿ ಸರ್. ಕಲಿಸಿ ಇದಕ್ಕೊಂದ 1/2 kg ಬೆಲ್ಲ ಹಾಕ್ತಿವಿ ಸರ್. ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ. ನಾವು ಯಾವ್ದೇ ಬೆಲ್ಲ ಯೂಸ್ ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್, ಮತ್ತೆ ಈಗ ಮತ್ತೊಂದ್ ಬೇರೆ ಬೆಲ್ಲ ಯೂಸ್ ಮಾಡ್ದೇವಂದ್ರೆ ಆ ಜೀವಾಣುಗಳು ಸತ್ತಾಗ್ಬಿಡ್ತಾವೆ. ಹಂಗಾಗಿ ನಾವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀವ್ರಿ. ಒಂದ್ 1/2 ಗಂಟೆ ಕಲಿಸ್ತೇವೆ ಸರ್. ಕಲಗಿಸಿ 1 ಗಂಟೆ ಇಟ್ಕೊಂಡೇವಂದ್ರಿ, ಅದು ಕಲಿಸಿ ಇಟ್ಟಂತ 1 ಗಂಟೆ ಇಟ್ಕೊಂಡೇವಂದ್ರೆ ಆಲ್ರೆಡಿ ಅದ್ರ 3 ಕೋಟಿ ಜೀವಾಣುಗಳು ಇರ್ತಾವ ಸರ್ ಆಲ್ರೆಡಿ ಅದ್ರೊಳಗ್ರಿ. ಅದು ಡಬಲ್ ಆಗುತ್ತೆ ಸರ್ 1 ಗಂಟೆಗೆ. ಒಂದ್ ಗಂಟೆಲೆ ಡಬಲ್ ಆಗುತ್ತೆ ಸರ್. ಆಮೇಲೆ 2 ಗಂಟೆಗೆ ಅದು ಡಬಲ್ ಆಗುತ್ತೆ, ಅಂದ್ರೆ 12 ಕೋಟಿ ಜೀವಾಣುಗಳಾಗುತ್ತೆ. ಆಮೇಲೆ ಏನಾಗುತ್ತೆ, 20 ಲೀಟರ್ ನೀರಿನ ಒಳಗೆ ಅದು ಬದುಕುವಂತ ಶಕ್ತಿ ಅಷ್ಟೇ ಇರುತ್ತೆ ಸರ್. ಆಮೇಲೆ ಇಲ್ಲ ನಾ 3 ಗಂಟೆ ಇಡ್ತೀನಿ, ಮತ್ತೆ ನನಗ 24 ಕೋಟಿ ಜೀವಾಣುಗಳು ಆಗ್ತಾವ ತನ್ನೋ ಮತ್ತ ಯಾಕಂದ್ರೆ ಅದ್ರಾಗ ಸಾಯಕ್ ಸ್ಟಾರ್ಟ್ ಮಾಡ್ತಾವ ಸರ್. ಯಾಕಂದ್ರೆ ಅದಕ್ಕೆ ಮತ್ತೆ ಜಾಗ ಬೇಕಲ್ಲ ಸರ್. 12 ಕೋಟಿ ಜೀವಾಣುಗಳು ಬದುಕುವಂತ ನೀರಿನ ಒಳಗೆ 24 ಹೆಂಗ್ ಬದುಕಕ್ ಸಾಧ್ಯ ರೀ? ನಮಗೆ ಉಲ್ಟಾ ರಿಟರ್ನ್ ಅರ್ಧ ಸತ್ತು ಕಡಿಮೆ ಆಗ್ತಾವ. 2 ಗಂಟೆ ಒಳಗೆ ಅದನ್ನ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೇವೆ ಸರ್. ಅಲ್ಲಿ ಹೋದ ಬಳಕ ನೆಲದ ಒಳಗೆ ಡಬಲ್ ಹಾಕೊಂತ ಹೋಗ್ಬಿಡ್ತೇವೆ ಸರ್. ಅಲ್ಲಿ ಎಷ್ಟು ಡಬಲ್ ಆದ್ರೂ ನಮ್ಗೆ ತೊಂದರೆ ಇಲ್ಲ ಸರ್. ಯಾಕಂದ್ರೆ ಅದಕ್ಕೆ ಬದುಕಲಿಕ್ಕೆ ಏರೇ ಜಾಸ್ತಿ ಇರ್ತದೆ. ಇದ್ರದಿಂದ ನಮ್ಗೆ 1 ಟೈಮ್ ಬಿಟ್ಟೇವಂದ್ರೆ ನಮ್ದು 3 ತಿಂಗಳ ಕೆಲಸ ಮಾಡ್ತದೆ ಸರ್. 3 ತಿಂಗಳ ಕೆಲಸ ಮಾಡ್ತಂದ್ರೆ ಮತ್ತೆ 1 ಟೈಮ್ ಇನ್ವೆಸ್ಟ್ಮೆಂಟ್ ಇದು ಹಾಕಿಬಿಟ್ಟಿರ್ತೀವಿ, ಅದಕ್ಕೆ ಖರ್ಚು ಮಾಡಿರ್ತೀವಿ ಸರ್. ಅದರದಿಂದ ಏನಾದ ನಮ್ಗೆ ಯಾವ್ದೇ ರೀತಿಯಾದಂತ ಲಾಸ್ ಬರಂಗಿಲ್ಲ, ತೊಂದರೆ ಬರಂಗಿಲ್ಲ ಸರ್. ಇದು ಭೂಮಿಗೂ ಎಫೆಕ್ಟಿವ್ ಇಲ್ಲ ಸರ್, ಯಾವ ಜೀವಾಣುಗಳು ಸಾಯಂಗಿಲ್ಲ ಸರ್ ಅದನ್ನ. ಹೌದು. ಆಮೇಲೆ ಇನ್ನೊಂದ್ ಸರ್, ಈಗ ನಾವು ದುರಿ ಬಂದಿರ್ತದೆ ಅಥವಾ ದೌಣಿ ಬಂದಿರ್ತದೆ, ಜಾಸ್ತಿ ಔಷಧಗಳು ಸ್ಪ್ರೇ ಮಾಡ್ಕೊಂಡಿರ್ತೀವಿ ಸರ್. ಆಮೇಲೆ ಅದರದಿಂದ ಏನಾಗ್ಬಿಡ್ತದೆ, ಕಾಳ ಹಾರ್ಡ್ ಆಗಿಬಿಡ್ತದೆ ಸರ್, ಹಿಟಿ ಆಗಿಬಿಡ್ತದೆ ಸರ್. ಇದರದಿಂದ ಕಾಳ ಬೆಳವಣಿಗೆ ನಿಂತು ಬಿಡ್ತದೆ, ಧ್ವನಿ ಸೈಜ್ ಆಗಂಗಿಲ್ಲ, ಹಿಂಗೆಲ್ಲ ಸಮಸ್ಯೆ ಆಗ್ತದೆ. ಆ ಟೈಮ್ದಾಗ ನಾವು ಬಿಯರ್ ಸರ್, ಬಿಯರ್ ಆಕಳ ಹಾಲು ಸರ್, ಎರಡೂ 5-5 ml ಹಾಕ್ತೀವಿ ಸರ್. 1 ಲೀಟರ್ ನೀರಿಗೆ ಹಾಕಿ ಒಂದು ಸ್ಪ್ರೇ ತಗೊಂಡ್ಬಿಟ್ಟೇವಂದ್ರೆ ಕರೆಕ್ಟ್ ಆಗಿ 5-6 ಗಂಟೆ ಒಳಗೆ ನಮ್ಗೆ ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಹೌದಾ? ಅಟ್ ಸ್ಪೀಡ್ ಆಗಿ ಅದು ರಿಸಲ್ಟ್ ಕೊಟ್ಬಿಡ್ತದೆ ಸರ್. ಈ ರೀತಿ ನಾವು ಯೂಸ್ ಮಾಡ್ಕೊಂತ ಬರ್ತೀವಿ ಸರ್. ಇನ್ನೊಂದ್ ಸರ, ನಾವು ಬಹಳ ಸಿಂಪಲ್ ದೌಣಿ ಅಥವಾ ಬುರಿ ಕಂಟ್ರೋಲ್ ಅಥವಾ ಮತ್ತೆ ಇದು ರೀ ಕೊಳಿರೋ ಕಂಟ್ರೋಲ್ ಮಾಡ ಸರ್. ಈ ವರ್ಷ ಮಳೆ ಕಡಿಮೆ ಇತ್ತು, ಯಾವುದೇ ರೀತಿಯಂತ ತೊಂದರೆ ಯಾರ ರೈತರಿಗೂ ಆಗಿಲ್ಲ ಸರ್, ಮತ್ತೆ ನನಗೂ ಆಗೇ ಇಲ್ಲ ಸರ್. ಅದು ಇನ್ನ ಮಳೆ ಜಾಸ್ತಿ ಆಯ್ತಂದ್ರೆ ನಾವು ಚಾಟ್ನಿ ಮಾಡೋ ಟೈಮ್ದಾಗ ನಮ್ಮ ಗೊನಿ ಕರಗ್ತಾವ್ರಿ, ಆಮೇಲೆ ನಮ್ಮ ಗೊನಿ ಸಣ್ಣ ಅದಾವ, ದಮ್ ಅದಾವ, ಬಿಳಿ ಅದಾವ, ಹಸಿರು ಅದಾವ, ಆಮೇಲೆ ಮಳೆ ಬಂತು, ನಮ್ಮ ಕಾಳು ಉದುರಿ ಹೋಯ್ತು, ಕೊಳಿರೋಗ್ ಬಂತಂತ ಹೇಳ್ತೀವಲ್ರಿ ಸರ್, ಆ ಮೊಮೆಂಟ್ ಒಳಗೆ ನಾವೇನ್ ಮಾಡ್ತೀವ್ರಿ, ಚಾಟ್ನಿ ಮಾಡಿದ ತಕ್ಷಣ ರೀ ಒಂದ್ 2 ಅಥವಾ 3 ದಿವಸ ಅಂದ್ರೆ ನಮ್ಮ ಪ್ಲಾಟ್ ಒಡೆದ್ ಬರ್ಬೇಕಾದ್ರೆ 9 ದಿವಸ ಬೇಕು ಸರ್. ಆ ಒಂದ್ 2-3 ದಿವಸ ಆಗೋಣ, 1 ಎಕರೆಗೆ ಸರ್ 25-30 kg ಜಾಸ್ತಿನೂ ತಗೋಬಾರ್ದು ಸರ್. ಅಟ್ಟು ನಾವು ಈ ಕಾಳು ಉಪ್ಪು ಅಂತೀವಲ್ಲ ಸರ್, ದಮ್ ಉಪ್ಪು ಸರ್, ಕಾಳು ಉಪ್ಪು, ಅದನ್ನ ತಗೊಂಡು ತಳಗ ನಾವು ಈ ಪ್ಲಾಟ್ ಒಳಗೆ ಬೆಳಿಗ್ಗೆ ಯೂರಿಯಾ ಚೆಲ್ತಾರೆ ಸರ್. ಆ ರೀತಿ ಎಲ್ಲಿ ಹೆಚ್ಚು ಕಡಿಮೆ ಆಗ್ಬಾರ್ದು ಸರ್. ಒಂದ್ ಲಿವಾಲ್ ಒಳಗೆ 1 ಎಕರೆಗೆ 25-30 kg ತಗೊಂಡು ಒಮ್ಮೆ ತಳಗ ಚೆಲ್ಬಿಟ್ಟೇವ ಅಂದ್ರೆ ಮುಗಿದ್ರಿ ಸರ್. ಒಟ್ಟ ನಮ್ಗೆ ದೌಣಿ ಅಟ್ಯಾಕ್ ಇಲ್ರಿ, ಆಮೇಲೆ ಕಾಳು ಉದುರಿ ಹೋಗೋದು, ಕೊಳಿರೋಗ್ ಬಂದು ಉದುರಿ ಹೋಗೋದು ಯಾವ್ದೇ ಚಾನ್ಸಸ್ ಇರಲ್ಲ ಸರ್. ಆ ಸಮಸ್ಯೆ ಯಾವ್ದು ಬರಲ್ಲ, ಯಾವ್ದು ಬರೋದೇ ಇಲ್ಲ ಸರ್. ನಾವು ಸ್ಪ್ರೇನು ಮಾಡಿದ್ರಿ ಅಥವಾ ಮಾಡ್ಲಾರ್ದೆ ಇದ್ರೂ ಬರಂಗಿಲ್ಲ ಸರ್. ಸುಮ್ಮನೆ ಇದು ಟೈಕೋಡ್ರಮರ ಆಮೇಲೆ ಸೋಡೋಮೊನಸ ಬೆಸಲೆಸ್ ಯೂಸ್ ಮಾಡ್ತೀವಲ್ಲ ಸರ್, ಅದ್ರ ಮೇಲೆ ಕವರ್ ಆಗಿ ಹೋಗ್ಬೇಕು. ಈ ರೀತಿ ನಾವು ಮಾಡ್ಕೊಂಡು ಇವೆಲ್ಲ ನಿಮ್ಮ ಅನುಭವದಿಂದ ಬಂದಿರೋ ನಮ್ಮ ಅನುಭವದಿಂದ ಸರ್. ನಮ್ದು ಒಂದೂವರೆ ಎಕರೆ ಪ್ಲಾಟ್ 15 ವರ್ಷ ಆಯ್ತು ಸರ್. ಅದು ನಾರ್ಮಲ್ 3.5, 3.5 ಈ ರೀತಿ ಒಳಗೊಂದು ವರ್ಷ ಜಾಸ್ತಿನೇ ಆಗತ್ತೆ ಸರ್. ಒಂದೊಂದು ವರ್ಷ ಬೆಳೆನೂ ಬಂದೇ ಇಲ್ಲ ಸರ್. ಆವಾಗ ಒಂದ್ 5 ವರ್ಷ ಹಿಂದ್ಗಡೆ ಈಗ ಒಂದ್ ನಾವು ಬೋರ್ ಹಾಕಿವ್ರಿ ಸರ್, ಅದು 1.5 ಇಂಚ್ ನೀರು ತೆಗಿತದೆ ಸರ್. 1.5 ಇಂಚ್ ನೀರಿನ ಒಳಗೆ ಇಷ್ಟೆಲ್ಲ ನಾವು ಮೇಂಟೈನ್ ಮಾಡ್ತೀನಿ ಸರ್. ಅಂದ್ರೆ ನೀರಿನ ಮೂಲ ಒಂದು ಬೋರ್ ಇದೆ. ಬೋರ್ ಇದೆ, ಬಾವಿ ಇದೆ ಸರ್, ನೀರಿಲ್ಲ ಸರ್. ಬೋರಲ್ಲಿ ನೀರಿದೆ? ಬೋರಲ್ಲಿ ನೀರಿದೆ ಸರ್. ಈಗಲೂ ನೀರಿದೆಯಾ? ನಾನು ಈಗಲೂ ನೀರಿದೆ ಸರ್. ಅದು ಯಾವ ದೇವರ ಆಶೀರ್ವಾದ ಅಥವಾ ನಮ್ಮ ಪೂರ್ವಜರ ಆಶೀರ್ವಾದ ಗೊತ್ತಿಲ್ಲ ಸರ್, ಈಗಲೂ 1.5 ಇಂಚ್ ನೀರು ಬರುತ್ತೆ ಸರ್. ಯಾಕಂದ್ರೆ ಈಗ ನಿಮ್ ಕಡೆ ಎಲ್ಲ ಏನಿದೆ ನೀರಿನ ಅಭಾವ ತುಂಬಾ ಇದೆ. ತುಂಬಾ ಸರ್, ಬಾವಿಗಳು ಬೋರ್ವೆಲ್ಗಳೆಲ್ಲ ಬತ್ತೋಗಿದೆ. ಒಂದೊಂದು 1,000 ಫುಟ್ ಬೋರ್ ಹಾಕಿದ್ರೆ ಒಂದ್ ನೀರು ಬಂದಿಲ್ಲ ಸರ್. ಬಹಳಷ್ಟು ರೈತರು ಏನ್ ಮಾಡ್ತಿದಾರೆ, ಈ ಟ್ಯಾಂಕರ್ ಮೂಲಕ ನೀರು ತಂದು ಬೆಳೆಗಳಿಗೆ ಹಾಕ್ತಿದ್ದಾರೆ. ಹೌದು ಸರ್, ನಮ್ಮೂರಲ್ಲಿ ಸರ್ ಮಿನಿಮಮ್ 600 ಎಕರೆಗಿಂತಲೂ ಜಾಸ್ತಿ ಒಂದೇ ಊರಲ್ಲಿ ಸರ್ ಅಟ್ಟ ದ್ರಾಕ್ಷಿ ಆಯ್ತು ಸರ್ ನಮ್ಮೂರಲ್ಲಿ. ಅದು ಈ ಸದ್ಯಕ್ಕೆ ಓನ್ಲಿ ಅದು 200 ಎಕರೆ ಚಟ್ನಿ ಆಗಿತ್ತು ಸರ್. ಇನ್ನು 400 ಎಕರೆ ಸುಮ್ ಬಿಟ್ಬಿಟ್ಟಾರ ರೈತರು ನೀರಿನ ಸಮಸ್ಯೆ ಅಂದ್ರೆ. ಆಮೇಲೆ ಒಂದ್ 100 ಎಕರೆ ಪ್ಲಾಟ್ ಇದ್ದವ್ರಿಗೆ ನಾರ್ಮಲ್ ನೀರು ಅದಾವ ಸರ್, ಅವ್ರು ಚಟ್ನಿ ಮಾಡ್ಕೊಂಡು ಅವ್ರು ಬೆಳೆ ತೆಗ್ದಾರ ಸರ್. ಆಮೇಲೆ ಇನ್ನು 100 ಎಕರೆದವ್ರು ಏನ್ ಮಾಡ್ಕೊಂಡಾರ ಸರ್, ಓನ್ಲಿ ಚಟ್ನಿ ಮಾಡಿ ಗಿಡನ ಚಿಗಿಸಿ ಅದಕ್ಕೊಂದು ತುತ್ತ ಸುಣ್ಣ ಹೊಡ್ಕೊಂಡು ತಪ್ಪಲು ಹಾಳಾಗಬಾರ್ದಲ್ಲ ಸರ್, ತಪ್ಪಲು ಇದ್ರೆ ನಮ್ ಗಿಡ ಹೆಲ್ದಿ ಆಗಿರುತ್ತೆ. ಆ ರೀತಿ ಮಾಡ್ಕೊಂಡು ಬಿಟ್ಬಿಟ್ಟಾರ ಸರ್. ಯಾಕಂದ್ರೆ ನಮ್ ಬೆಳೆ ಉಳಿತಂದ್ರೆ ಮುಂದಿನ ವರ್ಷ ಮಳೆ ಆಯ್ತಂದ್ರೆ ನಾವ್ ಏನಾದ್ರೂ ಮಾಡ್ಕೋಬಹುದಲ್ಲ. ಈ ಬೆಳೆ ಒಣಗಿ ಹೋಯ್ತಂದ್ರೆ ಮತ್ತೆ ರಿಪೀಟ್ ಮಾಡ್ಬೇಕಾದ್ರೆ ಲಕ್ಷಾನುಗಟ್ಲೆ ಖರ್ಚಾದ ಅಂತಂದು ಈ ಉದ್ದೇಶ ಇಟ್ಕೊಂಡು ಮಾಡಿದಾರೆ ಸರ್. ಅಂದ್ರೆ ಈ ಬೇಸಾಯ ಕ್ರಮ ಏನಿದೆ ಇದನ್ನ ನೀವು ಮೆಣಸಿನ ಬೆಳೆಗೂ ಹಂಗೆ ಮಾಡಿದೀರ? ಮೆಣಸಿನ ಬೆಳೆಗೆ ಸ್ವಲ್ಪ ತ್ರಿಪ್ಸಿನ ಸಲುವಾಗಿ ಕೆಲವೊಂದು ನಾವು ಔಷಧಿಗಳನ್ನ ಹೊಡ್ಕೊಂಡಿವಿ ಸರ್. ಡ್ರಿಪ್ ಮುಖಾಂತರ ಏನದ ಬಹಳಷ್ಟು ಕಡಿಮೆ ಸರ್. ನಾವೇನು ಇಟ್ಟಂತ ಹೇಳದಲ್ ಸರ್, ಇವನ್ನೇ ನಾ ಯೂಸ್ ಮಾಡ್ಕೊಂತ ಹೋಗ್ಬಿಡ್ತೀನಿ ಸರ್. ಜಾಸ್ತಿ ಇಳುವರಿ ಹೆಂಗಿದೆ ಮೆಣಸಿಂದು? ಮೆಣಸಿಂದು ನೋಡ್ರಿ ಸರ್, ನಾನು 3 ವರ್ಷ ಕಂಟಿನ್ಯೂ ಹಾಕಿನಿ ಸರ್. ಆಮೇಲೆ ಫಸ್ಟಿನ ವರ್ಷ ಏನಾಯ್ತು ಸರ್, 20 ಕ್ವಿಂಟಲ್ ಬೆಳೆದಿ ಸರ್, 20 ಕ್ವಿಂಟಲ್. ಎರಡನೇ ವರ್ಷ ಏನದ 27 ಕ್ವಿಂಟಲ್ ಬೆಳೆದಿರಿ ಸರ್. ಈಗ 3ನೇ ವರ್ಷ ಸರ್, ಈ ವರ್ಷ ನಾನು ಒಂದ್ ಮೀಡಿಯಂ 110 ದಿವಸಿಂತ ನನ್ನ ಪ್ಲಾಟ್ ಉಳಿಸ್ಕೊಳಕ್ ಸಾಧ್ಯ ಆಯ್ತು ಸರ್. ಮುಂದೇನದ ನಾನು ನೀರ್ ಕಟ್ ಮಾಡಿಬಿಟ್ಟಿರಿ. ಯಾಕಂದ್ರೆ ನಂದು ಇದು ಬಹುವಾರ್ಷಿಕ ಬೆಳೆ ಅದಲ್ಲ ಸರ್, ದ್ರಾಕ್ಷಿ ನಿಂಬೆ. ಆ ಗಿಡ ಒಣಗಿ ಹೋಗ್ಬಾರ್ದಂದ್ ಅದಕ್ಕೆ ನೀರ್ ಕಟ್ ಮಾಡಿದಿರಿ ಸರ್. ಓನ್ಲಿ 12 ಟನ್ ಈ ವರ್ಷ ಇಳಬೇಕಂದ ಸರ್ ನಂದು. ಯಾಕಂದ್ರೆ ನನ್ನ ನೀರ್ ಕಂಟಿನ್ಯೂ ಆಗಿತ್ತಂದ್ ಸರ್, 3 ಟನ್ ಬಿಡ್ತಾ ಇರ್ಲಿಲ್ಲ ಸರ್. 3 ಟನ್ ಬಿಡ್ತಾ ಇರ್ಲಿಲ್ಲ, ಆ ಚಂದ ಅಟ್ಟು ಗಿಡ ಫಸ್ಟ್ ಕ್ಲಾಸ್ ಆಗಿ ಬೆಳೆಸಿದ್ದೀರಿ ಸರ್. ಈಗ ನಿಂಬೆ ಬೆಳೆ ಒಂದಷ್ಟು ಬೆಳೀತಿದ್ದೀರಿ? ಹೌದು. ನಿಂಬೆ ಎಷ್ಟು ಹಾಕಿದ್ರಿ? ನಿಂಬೆ 18 ಗಿಡ ಅದಾವ ಸರ್ ನನ್ನ. ಓನ್ಲಿ 18 ಗಿಡ ಅಂದ್ರೆ 60 ಫುಟ ಅಗಲ ಐತೆ ಸರ್, 100 ಫುಟ ಉದ್ದ ಐತೆ ಸರ್. ಅದಟ್ಟೆ ಖಾಲಿ ಜಮೀನ್ ಉಳ್ಕೋತ ಸರ್. ನಾನೊಂದ್ ಸ್ವಲ್ಪ ನನ್ನ ನೀರ ಅಂದ್ರೆ ಬೇಸಿಗೆ ಟೈಮ್ ಹಿಂಗೆ ಇರಂಗಿಲ್ಲ ಅಂತಂದ್ರೆ ನನ್ನ ಸಣ್ಣ ಹೊಂಡ ಮಾಡ್ಕೊಂಡಿನ್ರಿ. ಆ ಹೊಂಡಿನ ಬಾಜುಕ್ ಇದಟ್ಟು ಜಾಗ ಉಳ್ಕೊಂತೀನಿ ನಾನು. ಇದಕ್ಕೆ ಏನ್ ಮಾಡ್ಬೇಕು ಅಂತಂದು ಯೋಚನೆ ಮಾಡ್ಕೊಂಡು, ಇಲ್ಲ ನಿಂಬೆ ಬೆಳೆ ಮಾಡಿದ್ರೆ ನನ್ಗೆ ವರ್ಷ ಪೂರ್ತಿ ಹಣ ಸಿಗ್ತದೆ, ಆದಾಯ ಇರ್ತದೆ, ಹಂಗಾಗಿ ನಿಂಬೆ ಗಿಡ ಯಾಕೆ ಮಾಡಬಾರ್ದು ಅಂತಂದು ನಮ್ಮ ಲೋಕಲ್ಲಿ ಸಿಗುವಂತ ಸಸಿಗಳನ್ನೇ ಹಾಕಿ ನಾನು ಬೆಳೆದಿನ ಸರ್. ಈಗ 8 ವರ್ಷದ ಗಿಡ ಅದಾವ ಸರ್. ನನ್ನ ಪ್ರತಿ ವರ್ಷ ಏನೂ ಇಲ್ಲ ಅಂದ್ರೂ 1.5 ಲಕ್ಷ ಆರಾಮ ಆದಾಯ ಬರುತ್ತೆ ಸರ್. ಅಷ್ಟು 18 ನಿಂಬೆಗಿಡದ 18 ನಿಂಬೆಗಿಡದಲ್ಲಿ ಸರ್, ಒಂದ್ ಗಿಡಕ್ಕೆ 3-4 ಚೀಲ ಕಾಯಿ ಇರುತ್ತೆ ಸರ್. ಆಮೇಲೆ ಅದಕ್ಕೆ ನಾನು ಯಾವ್ದೇ ರೀತಿಯಾದಂತ ನೀರಿನ ಒಳಗೆ ಯಾವ್ದೇ ಕೆಮಿಕಲ್ಸ್ ಗೊಬ್ಬರ ಕೊಡಂಗಿಲ್ಲ ಸರ್. ಓನ್ಲಿ 2 ಟೈಮ್ ನಾನು ತಿಪ್ಪೆ ಕಾಂತಾನೆ ಯೂಸ್ ಮಾಡ್ತೇನೆ ಸರ್. ಈ ಕುರಿ ಗೊಬ್ಬರ ಒಂದ್ ಸರಿ ಹಾಕಿರ್ತೀನಿ, ಒಂದ್ ಸರಿ ಸಗಣಿ ಗೊಬ್ಬರ ನಮ್ಮ ಕಡೆ ಎಮ್ಮೆ ಇರ್ತಾವಲ್ಲ ಸರ್, ಆ ಗೊಬ್ಬರನ ನಾ ಯೂಸ್ ಮಾಡಿಕೊಂಡು ನಾನು ಬೆಳೆದೇನೆ ಸರ್. ಇದಲ್ಲದೆ ನೀವು ಆಕಳ ಸಾಕಿದ್ರಿ, ಕುರಿಯ ಸಾಕಿದ್ರಿ? 10 ಕುರಿ ಅದಾವ ಸರ್. ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೂ 1,25,000 ರಿಂದ 50,000 ತನ ನನಗೆ ಆದಾಯ ಅದ ಸರ್. ಇದು ನಾವೇನಂದ್ರೆ ಒಬ್ಬರ ಪೇಮೆಂಟ್ ಅಂತೀವಿ ಸರ್, ನಮ್ಮ ತಂದೆಯವ್ರ ಪೇಮೆಂಟ್ ಅದು. ಯಾಕಂದ್ರೆ ರೈತರು ಅಂದ್ರೆ ಯಾರು ಫ್ರೀ ಆಗಿರಂಗಿಲ್ಲ, ಮನೆ ಮಂದಿ ಎಲ್ಲ ಕೆಲಸ ಮಾಡ್ತಾರೆ. ಹೌದು ಸರ್, ಎಲ್ಲರೂ ಕೆಲಸ ಮಾಡ್ತಾರೆ ಸರ್, ಅವ್ರ ಪೇಮೆಂಟ್ ಸರ್. ಈ ನಿಂಬೆ ಬೆಳೆದೇನದ 1.5 ಲಕ್ಷಕ್ಕಿಂತಲೂ ಜಾಸ್ತಿ ಆದಾಯ ಆಯ್ತು ಅಂತ ಹೇಳಿದ್ರೆ ಅದು ನನ್ನ ಪೇಮೆಂಟ್ ಸರ್. ಆಮೇಲೆ ಇನ್ನು 1 ಎಕರೆ ಖಾಲಿ ಒಳಗೆ ಮೆಣಸಿನ ಗಿಡ ಬೆಳಿತೀನಿ ಅಂತಂದೇಳ್ರಿ. ನಮ್ ತಾಯಿ, ನಮ್ ಹೆಣ್ಮಕ್ಳು, ಆಮೇಲೆ ನಮ್ ತಮ್ಮನ ಹೆಣ್ಮಕ್ಳು, 3 ಜನರ ಪೇಮೆಂಟ್ ಸರ್. ಆಮೇಲೆ 4 ಎಮ್ಮೆ ಅದಾವ ಸರ್. ನಾವು ಅದರ ಯಾವ್ದೇ ನಾವು ಲಾಭ ಬೇಸಲ್ಲ ಸರ್. ಅದಕ್ಕೆ ನಮ್ ಮನೆಯಲ್ಲಿ ಹುಡುಗರ ಅದರ, ನಮ್ಗೆ ಹಾಲು, ಆಮೇಲೆ ನಮ್ಮ ತೋಟಕ್ಕೆ ಬೇಕಾದಷ್ಟು ತಿಪ್ಪೆ ಗೊಬ್ಬರ ಮಾಡ್ಕೊಂತೀವಿ ಸರ್. ಅಂದ್ರೆ ಈ ಒಂದು 5.5 ಎಕರೆಗೆ ಅಷ್ಟು ಸಾಲತ್ತ? ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಕಡಿಮೆ ಬೀಳುತ್ತೆ ಸರ್. ಸ್ವಲ್ಪ ತರ್ತೀವಿ ಸರ್, ಅಂದ್ರೆ 1 ಟ್ರ್ಯಾಕ್ಟರ್ 2 ಟ್ರ್ಯಾಕ್ಟರ್ ನಾವು ಒಂದ್ ಮೂಮೆಂಟ್ ನೋಡ್ಕೊಂಡು ತರ್ತೀವಿ ಸರ್. ಅಂದ್ರೆ 1 ವರ್ಷ ಜಾಸ್ತಿ ಆಗುತ್ತೆ, 1 ವರ್ಷ ಕಡಿಮೆ ಆಗುತ್ತೆ ಸರ್. ಹಂಗಾಗಿ ಅದ್ರ ಮೂಮೆಂಟ್ ನೋಡ್ಕೊಂಡು ನಾವೇನದ ಖರೀದಿ ಮಾಡ್ತೀವಿ, ಇಲ್ಲ ಅಂದ್ರೆ ಒಳಗೊಂದೊಂದು ವರ್ಷ ಖರೀದಿ ಮಾಡಲ್ಲ ಸರ್. ಈಗ ಬೆಳೆದ ದ್ರಾಕ್ಷಿನ ಏನ್ ಮಾಡ್ತೀರಿ ಸರ್? ನಾವು ಮನೋಕ ಮಾಡ್ತೀವಿ, ಒಣ ದ್ರಾಕ್ಷಿ ತಯಾರು ಮಾಡ್ತೀವಿ, ತಂದು ಟೋರೇಜ್ ಅಲ್ಲಿ ಸ್ಟಾಕ್ ಮಾಡ್ತೀವಿ ಸರ್. ಅಲ್ಲಿಂದ ಮುಂದೆ ನಮ್ಗೆ ರೇಟ್ ಯಾವಾಗ ಬರುತ್ತಲ್ಲ ಸರ್ ಆ ಟೈಮ್ ದಾಗ ಕೊಟ್ಬಿಡ್ತೀವಿ ಸರ್. ಈ ಮಾರುಕಟ್ಟೆಗೆ ಹೆಂಗೆ ವ್ಯವಸ್ಥೆ ಮಾಡ್ತೀರಿ? ಮಾರುಕಟ್ಟೆಗೆ ಸರ್ ನಮ್ಮ ಕರ್ನಾಟಕ ಒಳಗೆ ಈ ದ್ರಾಕ್ಷಿ ಮನೋಕ ಏನು ಮಾರಾಟ ಮಾರುಕಟ್ಟೆ ಅಷ್ಟೊಂದು ಡೆವಲಪ್ ಆಗಿಲ್ಲ ಸರ್. ಇನ್ನೂ ಬಹಳಷ್ಟು ಡೆವಲಪ್ ಆಗಬೇಕು, ಅದ್ರ ಬಗ್ಗೆ ಸರ್ಕಾರನ ಗಮನ ವಹಿಸಿ ಅದ್ರ ಬಗ್ಗೆ ಕೆಲಸ ಮಾಡಾಗತ್ತದ ಸರ್. ಅದನ್ನ ಅದು ಡೆವಲಪ್ ಆಯ್ತಂದ್ರೆ ನಮ್ಗೆ ಯಾವುದೇ ರೀತಿಯಂತ ರೇಟಿನ ತೊಂದರೆ ಆಗಲ್ಲ ಸರ್. ಈ ಸದ್ಯಕ್ಕೆ ಎಲ್ಲಿ ಮಾರ್ತೀರಾ ಅದನ್ನೆಲ್ಲ? ನಾವು ಇಲ್ಲಿ ಬಿಜಾಪುರ ಮಾರ್ತೀವಿ ಸರ್. ಆಮೇಲೆ ಇಲ್ಲಿ ಲೋಕಲ್ ಮಾರ್ಕೆಟ್ ಸರ್. ಇಲ್ಲಿ ನಮ್ಗೊಂದ್ ಸ್ವಲ್ಪ ರೇಟ್ ಆಗ್ಲಿಲ್ಲ ಅಂತಂದ್ರೆ ಸಾಂಗ್ಲಿ ಮಾರಾಟ ಮಾಡ್ತೀವಿ ಸರ್. ಪ್ರತಿ ವರ್ಷ ಹಂಗೆ ಮಾಡ್ತೀವಿ. ಹೌದು ಸರ್, ನಮ್ಗೆ ನಾನು ಜಾಸ್ತಿ ಮಾರೋದೇ ಬಿಜಾಪುರ ಮಾರ್ಕೆಟ್ ನಲ್ಲಿ ಸರ್. ಯಾಕಂದ್ರೆ ನಮ್ ಲೋಕಲ್ ಮಾರ್ಕೆಟ್ ಆಗುತ್ತೆ ಸರ್, ಹಂಗಾಗಿ ನಾವು ಜಾಸ್ತಿ ಮಾರಾಟ ಮಾಡೋದೇ ರೇಟ್ ಇದ್ದ ಟೈಮ್ದಾಗ ನಾನು ಬಿಜಾಪುರಲ್ಲೇ ಜಾಸ್ತಿ ಮಾರಾಟ ಮಾಡ್ತೀನಿ ಸರ್. ಇಷ್ಟು ನೀವು ಬ್ಯುಸಿ ಆಗಿರ್ತೀರಿ. ಹೌದು, ಕೃಷಿ ಮಾಡಿಕೊಂಡು ಇದಲ್ಲದೆ ನೀವು ಯೂಟ್ಯೂಬ್ ಚಾನಲ್ ಒಂದು ನಡೆಸ್ತೀರಾ, ಅದರಲ್ಲಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಅನುಭವನ ಹಂಚ್ಕೋತೀರಾ, ಅದೆಲ್ಲ ಹೇಗ್ ಸಾಧ್ಯ, ಏನ್ ಮಾಡ್ತಿದ್ದೀರಿ ಸರ್? ನಾವು ಅಂತರು 24 ತಾಸಂತರು ಕೆಲಸ ನಮ್ ತೋಟದಾಗ ಮಾಡಂಗಿಲ್ಲ ಸರ್. ಒಂದ್ ಡೈಲಿ ಅಥವಾ ನೈಟ್ ಆಗ್ಲಿ ಒಂದೆರಡು ತಾಸು ನಾವು ಗ್ಯಾಪ್ ಇರುತ್ತೆ ಸರ್. ನಮ್ದು ಗ್ಯಾಪ್ ಇರೋದ್ರಿಂದ ಆ ಗ್ಯಾಪ್ ಒಳಗೆ ಸರ್ ನಮಗಿರುವಂತ ನಾಲೆಜ್ ನಾವು ಇದನ್ನ 15 ವರ್ಷ ಮೊದಲೇ ನಾನು ಸ್ವಲ್ಪ ಹಾಳಾಗಿನಿ ಸರ್. ಯಾಕಂದ್ರೆ ನನ್ಗೆ ಅನುಭವನೇ ಇರಲಿಲ್ಲ, ದ್ರಾಕ್ಷಿ ಗೊನೆ ಹೆಂಗ್ ಬರ್ತದ ಅನ್ನೋದೇ ಗೊತ್ತಿರಲಿಲ್ಲ ಸರ್. ಯಾಕಂದ್ರೆ ಜಸ್ಟ್ ಅದೇ ನನ್ನ ಪಿಯುಸಿ ಸೆಕೆಂಡ್ ಇಯರ್ ಮುಗಿಸಿ ನಾ ದ್ರಾಕ್ಷಿ ಹಚ್ಚಿದ್ ಸರ್ ನಾನು. ಹಂಗಾಗಿ ಏನದ ನಾವು ಗೊತ್ತಿರಲಿಲ್ಲ. ಮುಂದೆ ಒಂದ್ 3-4 ವರ್ಷ ಸರಿ ಬೆಳೆದ ರೀ ಸರಿ ನೋಡು, ಮತ್ತೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತೆ ಅದನ್ನ ಸಾಲ್ವ್ ಮಾಡಿಕೊಂಡು ಈಗ ಪ್ರತಿ ವರ್ಷ ಒಂದ್ ಲೆವೆಲ್ ಆಗಿ ಬೆಳ್ಕೊಂತ ಬಂದಿನಿ ಸರ್. ಇದನ್ನೇನದೇ ನಾವು ಒಂದ್ ದಿವಸ ಇಲ್ಲಿ ಬಿಜಾಪುರ ಮಾರ್ಕೆಟಿಗೆ ಬಂದಿದ್ದೆ ಸರ್. ಒಬ್ಬ ರೈತ ಅವನ ಜೊತೆ ಅವನ ಫ್ರೆಂಡ್ ಇಬ್ರು ಕೂಡ ಬಂದಿದ್ರು ಸರ್. ಅವ ಕಣ್ಣಿಗೆ ದಸ್ತಿ ಇಟ್ಕೊಂಡು ಆಡ್ತಾ ಇದ್ದ ಸರ್. ನಾನು ಒಟ್ಟ ಅವ್ನು ಮಾತಾಡಿಸಲಿಲ್ಲ ಸರ್, ನಾನು ಕುತ್ಕೊಂಡು ದೂರಿಂದ ಅಬ್ಸರ್ವ್ ಮಾಡಿದ್ರಿ ಸರ್ ಅವನಿಗೆ. ಆಮೇಲೆ ಅವರವರೇ ಮಾತಾಡಕತ್ರು, ನನಗೆಲ್ಲ ಬಹಳ ಲಾಸ್ ಆಯ್ತು ಸರ್, ನನಗೆ ಸಾಲ ಜಾಸ್ತಿ ಆಯ್ತು, ನನ್ನ ಹೊಲ ಮಾರಬೇಕಾಗ್ತದ, ಸಾಲಗಾರ ನನ್ ಬಿಡಂಗಿಲ್ಲ, ಏನ್ ಮಾಡ್ಲಿ, ದ್ರಾಕ್ಷಿ ಒಳಗೆ ನನಗೇನೇ ಮಾಡಿದ್ರು ನನಗೆ ಅನುಭವ ನಿನ್ಗೆಲ್ಲ ತರ ಹಂಚ್ಕೋತೀನಿ ಅಂತ ಹೇಳಿದ ರೈತನೇ ನನಗೆ ಕೈ ಕೊಟ್ಟ. ಈಗ ನಾ ಏನ್ ಮಾಡ್ಬೇಕು ಅಂತಂದ್ರೆ ಅಳ್ತಾ ಇದ್ದೆ ಸರ್. ಮಾರ್ಕೆಟ್ಗೆ ಬಂದಲ್ಲಿ ಸ್ವಲ್ಪ ಮುನುಕಾಗಿತ್ತಂತ ಸರ್ ಮಾರ್ಕೆಟಿಗೆ ತೊಗೊಂಡ್ ಬಂದಿದ್ದ. ಆಮೇಲೆ ನನಗೆ ಅವಾಗ ಪ್ಯಾಸ್ ಆಯ್ತು ಸರ್. ಅಲ್ಲ, ನಾನು ಇದೇ ಒಂದ್ ಸರಿ ನಾನು ಇದೇ ಮಾರ್ಕೆಟ್ ಒಳಗೆ ಕಣ್ಣೀರ್ ಹಾಕಿ ಹೋದಾನು, ನಾನು ಕಷ್ಟ ಅನುಭವಿಸಿ ಇಂತಿಷ್ಟು ರೈತರು ಇನ್ನ ಎಲ್ರಿಗೂ ಇದೇ ತೊಂದರೆ ಅದಲ್ಲಪ್ಪ ಅಂತ ನನಗೆ ಅವಾಗ ತಿಳಿತು ಸರ್. ತಿಳಿದೇನ್ ಮಾಡಿದೆ ಸರ್, ಹಿಂಗೈತಪ್ಪ ಅಂತ ನನ್ನ ತಮ್ಮನ ಮುಂದೆ ಹೇಳ್ಕೊಂಡಿರಿ ಸರ್. ನಾನು ಹೇಳ್ಕೊಳನ್ ಅವರೇನಂದ್ರು, ಅಲ್ಲ ನೀನು ಸ್ವಲ್ಪ ಮೇಸ್ತ್ರಿ ಕೆಲಸ ಮಾಡಬಹುದಲ್ಲ ಅಂತ. ಹೌದು ಮಾಡಬಹುದಲ್ಲ ಹೇಳಿ, ಒಂದ್ ತೊರೆ ರೈತರಿಗೆ ಅನುಕೂಲ ಆಗಪ್ಲೆ ಮಾಡಬಹುದಲ್ಲ ಅಂತ ಅನ್ಕೊಂಡಿರಿ ಸರ್. ಆದ್ರೆ ನಮ್ ತಮ್ಮನೇ ಮತ್ತೆ ಅವ್ರಿಗೆ ಹೇಳಿದ್ರಿ, ನೀ ಬಾಳ ಆದ್ರೆ ನಿನ್ನ ಊರ್ ಸುತ್ತಮುತ್ತ ಒಂದ್ 10-15 ಕಿಲೋಮೀಟರ್ ಹೋಗಿ ಪ್ಲಾಟ್ಗಳು ಇದ್ದಂತ ಏರಿಯಾ ಒಳಗ್ ಹೋಗಿ ನೀನು ಹೇಳಿದೆ, ನಮ್ಮ ಕರ್ನಾಟಕದಾಗ ಸಾವಿರಾರು ರೈತರದಾರ, ಅವ್ರಿಗೆಲ್ಲ ನಿನ್ನ ಸಂದೇಶ ಮುಟ್ಟಬೇಕಾದ್ರೆ ಏನ್ ಮಾಡ್ತೀನಿ ಅಂತ. ಆಳಾಗ ಅವರೇ ನಮ್ ತಮ್ಮವ್ರು ಹೇಳಿದ್ರಿ, ನಮ್ ತಮ್ಮವ್ರ ಫ್ರೆಂಡ್ ಒಬ್ರು ಹೇಳಿದ್ರು, ಎಲ್ಲ ನೀವು ಯೂಟ್ಯೂಬ್ ಆಯ್ಕೆ ಮಾಡ್ಕೋರಲ್ಲ, ಆರಾಮ್ ಎಲ್ಲರೂ ರೈತರು ಸಿಕ್ಬಿಡ್ತಾರ. ಆ ತಂದು ಅವ್ರ ಏನ್ ಮಾಡಿದ್ರಿ, ಯೂಟ್ಯೂಬ್ ಮುಖಾಂತರ ನಾವು ವಿಡಿಯೋಗಳು ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತಾ ಬಂದಿವ್ರಿ. ನಮ್ಮ ಕರ್ನಾಟಕದ ಸಾಕಷ್ಟು ರೈತರಿ ಅಂದ್ರೆ ಒಂದು 10-11 ಸಾವಿರ ಜನ ರೈತರದಾರ್ರಿ, ಅವರೆಲ್ಲರೂ ಡೈಲಿ ಅದನ್ನ ನೋಡ್ಕೊಂಡು ಯೂಸ್ ಮಾಡಿಕೊಂಡು ಬೆಳೆದಿದ್ದಾರೆ ಸರ್. ನನ್ನ ಒಂದು ಅಂದಾಜು ಲೆಕ್ಕಾಚಾರ ಮತ್ತೆ ನಾನು ಒಂದು 6-7 ಸಾವಿರ ರೈತರು ಯೂಸ್ ಮಾಡ್ಕೊಂಡ್ರಿ, ಅವ್ರದ್ದು ಎಷ್ಟು ಎಕರೆ ಬೆಳೆಯದಂತ ನನಗೆ ಗೊತ್ತಿಲ್ಲ ಸರ್. ಒಂದು ಸ್ವಲ್ಪ ಆದ್ರೂ ಪ್ರಯೋಜನ ಆದ್ರೆ ಅದು ಸಾರ್ಥಕತೆ, ಅದ್ರ ಉದ್ದೇಶ ಇಟ್ಕೊಂಡು ನಾವು ಮಾಡಿದೇವ್ರಿ ಸರ್. ಮತ್ತೆ ಇದು ಅಲ್ದರಿ ಸರ್, ನಿಮ್ಮ ಹತ್ರ ಏನು ಜ್ಞಾನ ಇದೆ ಅದು ಹಂಚ್ಕೋತಾ ಇದೆ. ಅದು ಬಟ್ ನನ್ ಏನದ, ಈಗ ನಾವು ಚಟ್ನಿ ಮಾಡಿದ ತಕ್ಷಣ 10 ದಿವಸದ ಒಳಗೆ ಏನ್ ಮಾಡ್ಬೇಕು, ನಾ ಈ ರೀತಿ ಮಾಡ್ಕೊಂತೀನಿ, 10 ದಿನ ಆದ ಬಳಿಕ 20 ದಿನಕ್ಕೆ ಏನ್ ಮಾಡ್ಬೇಕು, ಅಲ್ಲಿ ತನಕ ಏನ್ ಮಾಡ್ಬೇಕು ಅದನ್ನ ಹಂಚ್ಕೋತೀನಿ, ನನ್ನ ಅನುಭವನ್ನೇ ಹೇಳ್ಕೊಂಡಿನ್ರಿ. ಇವತ್ತು ನಮ್ಮ ಮತ್ತೊಂದು ಏನೇ ಹೇಳಿ ಸರ್, ಇದರಿಂದ ಇಷ್ಟೆಲ್ಲ ರೈತರು ಬೆಳೆದಾರ್ರಿ. ಇದು ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲೇ ಸರ್, ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಬೌಂಡ್ರಿಗೆ ಏನದಾರಲ್ಲಿ ಸರ್ ಮಹಾರಾಷ್ಟ್ರ ಭಾಷೆ ಅರ್ಥ ಆಗ್ತಲ್ಲ, ಅವರೆಲ್ಲರೂ ಯೂಸ್ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಇದು ರೀ ಕೊಪ್ಪಳ ಡಿಸ್ಟಿಕ್ ಸರ್, ಅಲ್ಲಿ ಬಹಳಷ್ಟು ರೈತರು, ಈಗ ನಾವು ಫೋನ್ ನಂಬರ್ ಕೊಟ್ಟಿನಿ ಸರ್, ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಹಿಂಗ್ ಬೆಳ್ಕೊಂಡಿನ್ರಿ. ಆಮೇಲೆ ಚಿಕ್ಕಬಳ್ಳಾಪುರ ಸರ್, ಅಲ್ಲಿ ನಮ್ಮ ಕರ್ನಾಟಕದ ಪ್ರಪ್ರಥಮ ದ್ರಾಕ್ಷಿ ಬರೋದೇ ಅಲ್ಲೇ ಸರ್, ಚಿಕ್ಕಬಳ್ಳಾಪುರ ಸರ್. ಅವರು ಬಹಳಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರಂತ್ರಿ. ಆದ್ರೆ ಪ್ರಮಾಣ ನಮ್ಮದಕ್ಕೂ ಅವ್ರದಕ್ಕೂ ವ್ಯತ್ಯಾಸ ಆಗುತ್ತೆ ಸ್ವಲ್ಪ, ಅವ್ರದಕ್ಕೂ ವಾತಾವರಣ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಂಡು ನಾವು ಯೂಸ್ ಮಾಡ್ಕೊಂಡಿವ್ರಿ, ಸಕ್ಸಸ್ಫುಲ್ ಆಗ್ಯದ ಅಂತ ಅವ್ರು ಹೇಳಿದ್ರಿ. ಇದಲ್ರಿ ಸರ್, ವರ್ಲ್ಡ್ ಒಳಗೆ ಕೆಲವೊಂದು ದ್ರಾಕ್ಷಿ ಬೆಳೀತಾರಲ್ಲ ಸರ್, 11-12 ರಾಷ್ಟ್ರಗಳದವ್ರು ಏನದ ಅವರು ನಮ್ಮ ಕನ್ನಡ ಭಾಷೆ ಕನ್ವರ್ಟ್ ಮಾಡಿಕೊಂಡು ಅವ್ರ ತಮ್ಮ ಭಾಷೆ ಒಳಗೆ ಭಾಷಾಂತರ ಮಾಡಿ ವಿಡಿಯೋಗಳನ್ನ ಕೇಳಿಕೊಂಡು ಅವ್ರ ಪ್ರಯೋಜನ ಪಡ್ಕೊಂಡ್ರಿ ಸರ್. ಅವರಾದರೂ ನಮ್ಮ ಕಮೆಂಟ್ಸ್ ಮುಖಾಂತರ ನಮ್ಗೆ ಅವರ ತಮ್ಮ ಮಾಡಿಕೊಂಡಂತ ಅನುಭವ ಹಂಚಿಕೊಂಡಿದ್ದಾರೆ ಸರ್. ಒಳ್ಳೇದು ಬಲವಂತಪ್ಪ ಅವರ. ಈಗ ನಮ್ಮ ರೈತರಿಗೆ ಏನು ಹೇಳಕ್ ಬಯಸ್ತೀರಾ ಈ ಸಮಗ್ರ ಕೃಷಿ ಬಗ್ಗೆ? ಸರ್, ರೈತರಿಗೆ ಸಮಗ್ರ ಕೃಷಿನೇ ಬೇಕು ಸರ್. ಯಾಕಾಯ್ತಂದ್ರೆ ಸರ್, ನನ್ ದ್ರಾಕ್ಷಿ ಐತೆಪ್ಪ, ದ್ರಾಕ್ಷಿಗೆ ರೊಕ್ಕ ಸಕ್ಕಟ್ ಬರ್ತದ, ಒಂದ್ ವರ್ಷ ಕೈ ಕೊಟ್ರಿ ಸರ್ ಅರ್ಧ ಹೊಲ ಮಾರ್ಬೇಕಾಗ್ತದೆ ಸರ್. ಹಂಗಾಗಿ ಒಂದೇ ಬೆಳೆ ಮೇಲೆ ಅವಲಂಬನೆ ಮಾಡಬಾರ್ದು. ಹೌದ್ರಿ ಸರ್, ಒಂದೇ ಬೆಳೆ ಮೇಲೆ ಅವಲಂಬನೆ ಆಗೇ ಬಾರದ್ರಿ ಸರ್. ಯಾಕಂದ್ರೆ ಎಲ್ಲ ಬೆಳೆ, ಒಂದ್ ಬೆಳೆ ಲಾಸ್ ಆದ್ರೆ ಇನ್ನೊಂದ್ ಬೆಳೆವರೆಗೆ ಮ್ಯಾನೇಜ್ ಆಗುತ್ತೆ ಸರ್. ಸೊ ಹಂಗಾಗಿ ನಮ್ಮ ರೈತರು ಸಮಗ್ರ ಕೃಷಿ ಮಾಡಬೇಕು ಸರ್. ಇದು ನನ್ನ ಅನುಭವ ಪ್ರಕಾರ ಮಾಡಲೇಬೇಕು ಸರ್. ನನ್ನ ಅಂತ ಸಮಗ್ರ ಕೃಷಿ ಮಾಡಲಾರ ರೈತರದ ಕಷ್ಟ ನೋಡಿನಿ ಸರ್ ನಾನು. ಅದರಿಂದ ಉಪಯೋಗ ಏನಿದೆ ಹೇಳಿ? ಉಪಯೋಗ ಏನಂದ್ರೆ ಸರ್, ವರ್ಷ ಪೂರ್ತಿ ಆದಾಯ ಇರ್ತದಲ್ಲ ಸರ್, ಅದು ಮುಖ್ಯ. ಸರ್, ಈಗ ನನ್ನ ಮೆಣಸಿನಕಾಯಿ ಬೆಳೆ ಬೆಳಿತೀನಿ ಸರ್, ನನಗೇನದ ಜನವರಿ ತಿಂಗಳದಾಗ ಕಾಯಿ ಸ್ಟಾರ್ಟ್ ಆಗುತ್ತೆ. ನಾನು ಒಣ ಮೆಣಸಿನಕಾಯಿ ಜಾಸ್ತಿ ಮಾಡ್ತೀನಿ ಸರ್, ಹಸಿ ಮೆಣಸಿನಕಾಯಿ ಮಾರಾಟ ಮಾಡೋದಾಗಲ್ಲ. ಯಾಕಂತಂದ್ರೆ ನನ್ನ ನಿಂಬೆ ಮತ್ತೆ ದ್ರಾಕ್ಷಿ ಇರೋದ್ರಿಂದ ಕೆಲಸ ವರ್ಕ್ ಜಾಸ್ತಿ ಇರ್ತದೆ ಸರ್. ಹಂಗಾಗಿ ನಾವು ಒಣ ಮೆಣಸಿನಕಾಯಿನೇ ಮಾಡೋದ್ರಿಂದ ನಾನು ಮಾರ್ಕೆಟಿಗೆ ಹೋಗಿ ಮಾರಂಗಿಲ್ಲ ಸರ್. ಯಾವುದೋ ಒಂದು ಬೆಳೆಯಿಂದ ಆದಾಯ ಬರ್ತಾ? ಹೌದು ಹೌದು ಸರ್, ನಾನು ಮನೆಯಲ್ಲೇ ಮಾರೋದ್ರಿಂದ ನನ್ನ ಖರ್ಚು ಮೇಂಟೈನ್ ಹಾಕೋಂತ ಹೋಗ್ಬಿಡ್ತದ್ರಿ. ಆಮೇಲೆ ಇನ್ನೊಂದು ಏನ್ ಮಾಡ್ತೀನಿ ಸರ್, ನನಗೆ ಯಾವ್ದೋ ಒಂದು ಖರ್ಚಿಗೆ ರೊಕ್ಕ ಬೇಕಾದ್ರೆ ಸೀದಾ ನಾ ನಮ್ಮ ತಂದೆ ತಾಯಿನ ಅಥವಾ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಒಂದ್ ಅಡಾಗು ಅಥವಾ ಎರಡಾಗು ನಿಂಬಿಕೆ ಹರಿತೀನಿ, ಮಾರ್ಕೆಟ್ ಹೋಗ್ತೀನಿ, ಮಾರ್ತೀನಿ, ನನಗೆ ಆದಾಯ ಬರುತ್ತೆ ಸರ್, ಅದರಿಂದ ನನ್ನ ಖರ್ಚು ಸಲವಾಗುತ್ತೆ ಸರ್. ಇದು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಗಮನಿಸಬೇಕು ಸರ್, ಒಂದೇ ಬೆಳೆ ಮಾಡ್ಕೊಂತ ಇದ್ರೆ ನಮ್ಮ ರೈತರ ಲಾಸಿಗೆ ಬಂದ್ಬಿಡ್ತಾನೆ ಸರ್. ಹಂಗಾಗಿ ನಾವು ಇದು ಮಾಡಿದ್ವಿ ಸರ್. ಒಳ್ಳೇದು ಬಲವಂತಪ್ಪ ಅವರ, ಇದುವರೆಗೂ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರೆ. ಈಗ ನಮ್ಮ ರೈತ ಬಾಂಧವರು ನಿಮ್ಮಲ್ಲಿ ಏನೋ ಒಂದು ವಿಷಯ ಹಂಚಿಕೊಳ್ಬೇಕು, ಇಲ್ಲ ನಿಮ್ಮಿಂದ ಸಲಹೆ ಸೂಚನೆ ಕೇಳಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆ ಕೊಡ್ತೀರಾ? 7070190509050537 2828. ಈ ದೂರವಾಣಿ ಸಂಖ್ಯೆಗೆ ಬಲವಂತಪ್ಪ ಅವರನ್ನ ಸಂಪರ್ಕ ಮಾಡಿ ನೀವು ಸಲಹೆ ಸೂಚನೆಗಳನ್ನು ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಗುಡ್ಕಿ ಗ್ರಾಮದ ರೈತರಾದ ಬಲವಂತಪ್ಪ ದಶವಂತ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಬಿವಿ ಶ್ರೀಧರ್. ಈಗ ಅರವಿಂದ್ ಎಸ್ ಮಠ್ ಹಾಗೂ ಸಂಗಡಿಗರಿಂದ ತತ್ವಪದ ಕೇಳೋಣ. ಶ್ರೇಷ್ಠ ಮಾನವಾ, ಶ್ರೇಷ್ಠ ಮಾನವ, ಜನ್ಮಕ್ಕೆ ಬಂದು ಏನೇನು ಪಡದಿ? ಶ್ರೇಷ್ಠ ಮಾನವ, ಶ್ರೇಷ್ಠ ಮಾನವ, ಜನ್ಮಕ್ಕೆ ಬಂದು ಏನೇನು ಪಡದಿ? ಇಷ್ಟಲಿಂದ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡದಿ, ತಮ್ಮ ಹಂಗೆ ನೀ ನಡದಿ. ಶ್ರೇಷ್ಠ ಮಾನವ, ಮಾನವ, ಜನ್ಮಕ್ಕೆ ಬಂದು ಏನೇನು ಪಡದಿ? ಇಷ್ಟಲಿಂಗ ಗುರು ಜಂಗಮ ಕೊಲಿಯದೆ ಹಂಗೆ ನೀ ನಡದಿ, ತಮ್ಮ ಹಂಗೆ ನೀ ನಡದಿ. ಶ್ರೇಷ್ಠ ಮಾನವ, ಆ ತಾಯಿ ಗರ್ಭದಿಂದ ಹೊರ ಬರುವಾಗ ಕರ ಜೋಡಿಸಿ ಬಂದಿ ನ್ಯಾಯ ಧರ್ಮದಿ ನಡೆಯುವನೆಂಬ ಭಾಷೆಯ ನೀ ಮರತಿ ಅಕ್ಕರೆಯಂತೆ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ ಅಕ್ಕರೆಯಂತೆ ಸಕ್ಕರೆ ಗೊಂಬೆ ನೀನಾಗುತ್ತ ಬೆಳದಿ ಚಿಕ್ಕ ವಯದಿ ನೀ ಬಾಲಲೀಲೆಯಳು ಆಟಾಡುತ್ತ ನಡೆದಿ ನೀ ಮಾಟಾಗುತ್ತ ಬೆಳದಿ ಶ್ರೇಷ್ಠ ಮಾನವ ಶ್ರೇಷ್ಠ ಮಾನವ ಜನ್ಮಕ್ಕೆ ಬಂದು ಏನೇನು ಪಡೆದೀ